ಡೇವಿಡ್ ಕಾಪರ್ ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು, ಚಾರ್ಲ್ಸ್ ಡಿಕನ್ಸ್ ರವರ ಇಂಗ್ಲಿಷ್ ಕಾದಂಬರಿಯ ಭಾವಾನುವಾದ, ಅನುವಾದಕ ಎ ಪಿ ಸುಬ್ಬಯ್ಯ. ಅಧ್ಯಾಯ ಎರಡು. ನಾನು ಸುತ್ತಲಿನ ಅನುಭವವನ್ನು ಪಡೆಯುತ್ತೇನೆ. ನನ್ನ ಬಾಲ್ಯದ ಅರಿವಿನ ಪರದೆಯನ್ನು ನೋಡತೊಡಗಿದರೆ ಮೊದಲೆದ್ದು ಕಾಣುವುದು ನನ್ನಮ್ಮನ ಮೃದು ಕೂದಲು, ಸುಂದರ ರೂಪ ಮತ್ತು ಪೆಗಟಿಯ ರೂಪರಹಿತ ಮುಖ, ಕಪ್ಪನ್ನೇ ಕಾರುವಂತಿದ್ದ ಅವಳ ಎರಡು ಕಣ್ಣು. ಪೆಗಟಿಯ ಕಣ್ಣುಗಳು ಹಾಗಿದ್ದರೂ ಅವಳ ಕೈ ಮತ್ತು ಕೆನ್ನೆಗಳು ಸೇಬು ಹಣ್ಣಿನಷ್ಟು ಕೆಂಪಾಗಿ ಇದ್ದುವು. ಈ ಕೆಂಪನ್ನು ಕಂಡು ಕಾಗೆಗಳೇಕೆ ಅವನ್ನು ತಮ್ಮ ಕೊಕ್ಕಿನಿಂದ ಕುಕ್ಕಿ ನೋಡದೆ ಬಿಡುವುವೆಂದು ನಾನು ಆಶ್ಚರ್ಯ ಪಡುತ್ತಿದ್ದೆ. ತಾಯಿಯೂ ಪೆಗಟಿಯೂ ಮೊಣಕಾಲೂರಿಕೊಂಡು ನನ್ನನ್ನು ಅತ್ತಿತ್ತ ನಡೆಯುವಂತೆ ಮಾಡುತ್ತಿದ್ದುದು. ಹಾಗೆ ನಾನು ಪೆಗಟಿಯ ಸಮೀಪಕ್ಕೆ ತಲುಪುವ ಮೊದಲು ಬೀಳದಂತೆ ಹಿಡಿದುಕೊಳ್ಳಲು ಅವಳು ಕೈ ನೀಡಿ ನನಗೆ ತೋರಿಸುತ್ತಿದ್ದ ಅವಳ ತೋರು ಬೆರಳು ನನಗೆ ಜ್ಞಾಪಕಕ್ಕೆ ಬರುತ್ತವೆ. ಬೆರಳಿನ ಜ್ಞಾಪಕದ ಜೊತೆಯಲ್ಲೇ ಅವಳ ಆ ಬೆರಳು ಅಡಿಕೆಯನ್ನು ಪುಡಿ ಮಾಡುವ ಕತ್ತರಿಯ ದೊರಗು ಭಾಗದಂತೆ ಇತ್ತೆಂಬುದು ನೆನಪಿಗೆ ಬರುತ್ತದೆ. ಹಿಂದಿನ ಈ ನೆನಪು ಸ್ವಲ್ಪಾಂಶ ಕಲ್ಪನೆಯೂ ಇರಬಹುದು. ಆದರೆ ಅಂತಹ ಕಲ್ಪನೆಗಾದರೂ ಆಗಲೇ ಆಧಾರ ಬಿದ್ದಿರಬೇಕೆಂದು ನಾವು ನಿಶ್ಚಯಿಸಿಕೊಂಡರೆ ತಪ್ಪಾಗಲಾರದು. ಸಾಧಾರಣ ಈ ತರ್ಕ ಸರಣಿಯಂತೆಯೇ ನಮ್ಮ ಗುಣಗಳನ್ನು ಕುರಿತು ನಾವು ನಿಶ್ಚಯಿಸಬಹುದೆಂದು ನಾನು ನಂಬುತ್ತೇನೆ. ಅಂದರೆ ನಾವು ದೊಡ್ಡವರಾದಾಗ ಹೊರಹಾಕುವ ನಮ್ಮ ಗುಣಗಳ ಮೂಲವೆಲ್ಲ ಬಾಲ್ಯದಲ್ಲೇ ರೂಪ ಹೊಂದುವುದೆಂದು ನನ್ನ ನಂಬಿಕೆ. ಬಾಲಕರಿಗೆ ಸ್ಮರಣ ಶಕ್ತಿ ತುಂಬಾ ಇರುತ್ತದೆ. ಹಾಗಾಗಿ ಬಾಲ್ಯದಲ್ಲಿ ಸಂಗ್ರಹವಾದ ಗುಣಗಳ ಕಾರಣ ಆಧಾರವಾಗಿಯೇ ವಯಸ್ಸಾದ ನಂತರವೂ ಮನುಷ್ಯನ ಅನೇಕ ಚಟುವಟಿಕೆಗಳು ನಡೆಯುತ್ತವೆ. ಸರಳತೆ, ಸಂತೃಪ್ತಿ, ಹರ್ಷಚಿತ್ತತೆ ಇವೆಲ್ಲ ಬಾಲ್ಯದ ಗುಣಗಳು. ಇಂಥ ಗುಣಗಳನ್ನು ನಾವು ಪ್ರೌಢ ವಯಸ್ಕರಲ್ಲಿ ಕಂಡಾಗ ಆ ಗುಣಗಳೆಲ್ಲ ಅವರ ಪ್ರಾಯ ಬಂದ ನಂತರ ಸಂಗ್ರಹವಾದುದಲ್ಲವೆಂದು, ಅವೆಲ್ಲ ಅವರ ಬಾಲ್ಯದ ಗುಣಗಳ ಅವಶೇಷಗಳೆಂದು ನಾವು ತಿಳಿಯಬಹುದು. ನನಗೆ ಸ್ಮರಣ ಶಕ್ತಿ ತುಂಬಾ ಇತ್ತೆಂದು ನಾನು ಅನೇಕ ಪ್ರಸಂಗಗಳಿಂದ ತಿಳಿದುಕೊಂಡಿದ್ದೇನೆ. ಆದ್ದರಿಂದಲೇ ನಾನು ಹಿಂದಿನ ವಿಷಯಗಳನ್ನು ಬಹು ಸುಲಭವಾಗಿ ಅರಿವಿನ ಪರದೆಯ ಮೇಲೆ ನೋಡಬಲ್ಲೆನು. ಇನ್ನೂ ಏನೆಲ್ಲ ಜ್ಞಾಪಕವಿದೆಯೋ ನೋಡೋಣ. ಹರಡಿ ಮುಸುಕಿರುವ ಮೋಡಗಳ ಮಧ್ಯದಿಂದ ರೂಪಗಳು ಉದಯಿಸಿ ಬರಬಹುದಾದಂತೆ ಬಾಲ್ಯದ ಅನುಭವಗಳಿಂದ ಎದ್ದು ಕಾಣುವವುಗಳಲ್ಲಿ ಮೊದಲನೆಯದು ನಮ್ಮ ಮನೆ ಮತ್ತು ಮನೆಯ ಜೊತೆಯಲ್ಲೇ ಅದರ ಹಿಂಭಾಗದಲ್ಲಿದ್ದ ಪೆಗಟಿಯ ಕೋಣೆ. ಮತ್ತೆ ಜ್ಞಾಪಕಕ್ಕೆ ಬರುವುದು ನಮ್ಮ ಅಂಗಳದ ಮಧ್ಯದಲ್ಲಿದ್ದ ಒಂದು ಕಂಬ ಮತ್ತು ಕಂಬದ ಮೇಲಿದ್ದ ಪಾರಿವಾಳದ ಗೂಡು. ಪಾರಿವಾಳದ ಗೂಡಿನಲ್ಲಿ ಮಾತ್ರ ಪಾರಿವಾಳಗಳಿರಲಿಲ್ಲ. ಹೀಗೆಯೇ ಅಂಗಳದ ಮೂಲೆಯಲ್ಲಿದ್ದ ನಾಯಿ ಇಲ್ಲದಿದ್ದ ಒಂದು ನಾಯಿಗಳ ಗೂಡೂ ಇತ್ತು. ಅಂಗಳದ ಇನ್ನೊಂದು ಮೂಲೆಯಲ್ಲಿ ತುಂಬಾ ಕೋಳಿಗಳಿದ್ದವು. ಆ ಕೋಳಿಗಳನ್ನು ನಾನು ಗುರುತಿಸಲಾರದೆ ಕೋಳಿಗಳ ರಾಶಿಗಳೇ ಅವೆಂದು ಗ್ರಹಿಸುತ್ತಿದ್ದೆ. ಆದರೆ ಈ ಕೋಳಿಗಳ ಪೈಕಿ ಒಂದು ದೊಡ್ಡ ಹುಂಜವು ಒಂದೊಂದಾವರ್ತಿ ಕಂಬದ ಮೇಲೇರಿ ಕೊಕ್ಕೊಕ್ಕೋ ಎಂದು ಕೂಗುತ್ತಿದ್ದುದು. ಅದು ನನ್ನನ್ನೇ ನೋಡಿ ಕೂಗುತ್ತಿದ್ದುದರಿಂದ ನನ್ನನ್ನು ಉದ್ದೇಶಿಸಿಯೇ ಅದು ಏನನ್ನೋ ಹೇಳುತ್ತಿದೆ ಎಂದು ನಾನು ಗ್ರಹಿಸುತ್ತಿದ್ದುದು ಈಗಲೂ ಜ್ಞಾಪಕವಿದೆ. ನಮ್ಮ ಕೋಳಿಗಳಿಂದಾಚೆಗೆ ಬಾತುಕೋಳಿಗಳಿದ್ದುವು. ನಾನೇನಾದರೂ ಅಪ್ಪಿತಪ್ಪಿ ಆ ಕಡೆ ಹೋದರೆ ಅವುಗಳು ಬಳ್ಳಿಗಳಂತಿದ್ದ ತಮ್ಮ ಕುತ್ತಿಗೆಯನ್ನು ನೀಡಿ ನನ್ನನ್ನು ಅಟ್ಟಿ ಬರುತ್ತಿದ್ದುವು. ಹೀಗೆ ಅಟ್ಟಿ ಬಂದ ಅನುಭವದ ಜೊತೆಯಲ್ಲೇ ರಾತ್ರಿ ಸ್ವಪ್ನದಲ್ಲೂ ಆ ಭಯಂಕರ ಪ್ರಸಂಗಗಳನ್ನು ಕಂಡದ್ದು ಜ್ಞಾಪಕವಿದೆ. ಅಲ್ಲದೆ ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿಬಿದ್ದ ಬೇಟೆಗಾರನು ಚೀರಬಹುದಾದಂತೆ ನಾನು ಸ್ವಪ್ನದಲ್ಲಿ ಚೀರಿದುದು ಜ್ಞಾಪಕಕ್ಕೆ ಬರುತ್ತದೆ. ಇನ್ನು ಪೆಗಟಿಯ ಹಿಂಬದಿಯ ಕೋಣೆಯಿಂದ ಮನೆಯ ಮುಂಬದಿಯ ಕೋಣೆಗೆ ಬರುವಾಗ ದಾಟಬೇಕಾಗಿದ್ದ ದಾರಿ ಬದಿಯ ಕೋಣೆಯಲ್ಲೂ ಸ್ವಲ್ಪ ಸ್ವಾರಸ್ಯವಿದೆ. ಆ ದಾರಿ ಬದಿ ಕೋಣೆ ಎಂದರೆ ಒಂದು ನೀಳವಾದ ಓಣಿ. ಓಣಿಯ ಪಕ್ಕದಲ್ಲೇ ಮನೆಯ ಉಗ್ರಾಣವಿದೆ. ಈ ಉಗ್ರಾಣಕ್ಕೆ ಮನೆಯವರು ಕೆಲವೊಮ್ಮೆ ಹೋಗಿ ಮಿನುಗು ದೀಪವನ್ನು ಹಿಡಿದುಕೊಂಡು ಹಳೆ ಪೆಟ್ಟಿಗೆ, ಪಾತ್ರೆ, ಹೊಸ ಡಬ್ಬಿ, ಭರಣಿ, ಗೋಣಿ ಮುಂತಾದವುಗಳನ್ನು ನೋಡುವುದಿದೆ. ಹಾಗೆ ಕಾಫಿ, ಚಾ, ಹೊಗೆಸೊಪ್ಪು, ಒಳ್ಳೆ ಮೆಣಸು, ಧೂಳು ಈ ಎಲ್ಲವುಗಳ ಮಿಶ್ರ ಪರಿಮಳ ಒಂದೇ ಗುಟುಕಿನಲ್ಲಿ ಬಂದು ಬಿಡುತ್ತದೆ. ಉಗ್ರಾಣವು ಕತ್ತಲೆಯಾಗಿದ್ದುದರಿಂದಲೂ, ಪೆಗಟಿಯ ಕೋಣೆಯಿಂದ ಮನೆ ಮುಂಭಾಗಕ್ಕೆ ದೂರವಿರುವುದರಿಂದಲೂ ಆ ಓಡಿ ಕೋಣೆಯ ದಾರಿಯು ಬಹು ಅಪಾಯಕರವೆಂದೇ ನನ್ನ ಭಾವನೆ. ಮನೆಯ ಮುಂಭಾಗದಲ್ಲಿ ಒಂದು ಉದ್ದದ ಜಗುಲಿಯು, ಜಗುಲಿಯ ಎರಡು ತುದಿಗಳಲ್ಲೂ ಈ ಒಂದೊಂದು ಕೋಣೆಯೂ ಇವೆ. ಈ ಎರಡು ಕೋಣೆಗಳ ಪೈಕಿ ಒಂದರಲ್ಲಿ ಪೆಗಟಿ, ನಾನು ಮತ್ತು ತಾಯಿ ಸಂಧ್ಯಾಕಾಲದಲ್ಲಿ ಕುಳಿತು ಮನಸ್ವಿಯಾಗಿ ಮಾತಾಡುತ್ತಿದ್ದೆವು. ಇಲ್ಲಿ ಕುಳಿತು ಮಾತಾಡುವುದೆಂದರೆ ನನಗೆ ಬಹಳ ಸಂತೋಷ. ಈ ಕೋಣೆ ಸ್ವಲ್ಪ ಸಣ್ಣದು ಮತ್ತು ಸಡಗರದ ಸಾಮಾನುಗಳಿಲ್ಲದುದು. ಇನ್ನೊಂದು ಕೋಣೆ ಇದೆಯಲ್ಲ, ಅದು ವಿಶಾಲವಾದುದು, ಸಡಗರ ಸಂಭ್ರಮಗಳ ಕೋಣೆ. ಆದಿತ್ಯವಾರಗಳಲ್ಲೂ ವಿಶೇಷ ದಿನಗಳಲ್ಲೂ ಕುಳಿತು ಮೆರೆಯುವ ಸ್ಥಳ ಅದು. ಆದರೂ ನನಗೆ ಆ ಕೋಣೆ ಒಪ್ಪುತ್ತಿರಲಿಲ್ಲ. ಆ ಕೋಣೆಯನ್ನು ಕುರಿತು ನನಗೆ ಒಂದು ವಿಧದ ಅಂಜಿಕೆಯೇ ಇತ್ತು. ನಾನು ಕೇಳಿ ತಿಳಿದ ಪ್ರಕಾರ ನನ್ನ ತಂದೆಯ ಶವವನ್ನು ಆ ಕೋಣೆಯಲ್ಲಿಟ್ಟಿದ್ದರು. ಕಪ್ಪು ಕುಪ್ಪಸದ ಜನರು ಅಲ್ಲಿಂದಲೇ ಶವವನ್ನು ತೆಗೆದುಕೊಂಡು ಶ್ಮಶಾನಕ್ಕೆ ಮೆರವಣಿಗೆ ಹೊರಟಿದ್ದುದಂತೆ. ಆದಿತ್ಯವಾರಗಳಲ್ಲಿ ತಾಯಿ ಅಲ್ಲಿ ಕುಳಿತು ಬೈಬಲ್ ಅನ್ನು ಓದುತ್ತಾಳೆ. ಬೈಬಲ್ ಅನ್ನು ಓದುತ್ತಿದ್ದಾಗ ಒಂದು ಸರ್ತಿ ಲಾಸರ್ಸನು ಸತ್ತು ಪುನರ್ಜೀವಗೊಂಡ ಕತೆ ಕೇಳಿ ನಾನು ಹೆದರಿ ಅತ್ತೇನು. ಆಗ ನನ್ನನ್ನು ಸಮಾಧಾನ ಪಡಿಸುವುದು ಬಹಳ ಕಷ್ಟವಾಗಿತ್ತು. ಕೊನೆಗೆ ನಮ್ಮ ಮನೆಯ ಕೇವಲ ನೆರೆ ಕಾಂಪೌಂಡಿನಲ್ಲಿದ್ದ ಶ್ಮಶಾನದ ಗೋರಿಗಳನ್ನೇ ನನಗೆ ತೋರಿಸಿ ಸತ್ತವರು ಏಳದೆ ಮಲಗಿರುತ್ತಾರೆ ಎಂದು ನನ್ನನ್ನು ನಂಬಿಸಿ ಸಮಾಧಾನ ಪಡಿಸಿದ್ದಾರೆ. ಅಂದಿನ ನನ್ನ ಸಮಾಧಾನಕ್ಕೆ ಗೋರಿಗಳು ಮಾತ್ರ ಕಾರಣವಾಗಿರದೆ ಆ ಗೋರಿಗಳ ಮೇಲೂ ಎಲ್ಲ ಕಡೆಯಲ್ಲೂ ಬಿದ್ದಿದ್ದ ಬೆಳದಿಂಗಳಿನ ಬೆಳಕು, ರಾತ್ರಿ ಅಲ್ಲಿನ ಶಾಂತ ವಾತಾವರಣವೂ ಕಾರಣಗಳಾಗಿದ್ದುವೆಂದು ಈಗ ತಿಳಿಯುತ್ತೇನೆ. ನಮ್ಮ ಇಗರ್ಜಿ ವಠಾರದ ಹುಲ್ಲುಗಾವಲಿನ ಹಸುರಿನಷ್ಟು ಸುಂದರ ಹಸುರು, ಅಲ್ಲಿನ ಮರಗಳ ತೋಪಿನಡಿಯ ತಂಪಿನಷ್ಟರ ತಂಪು, ಅಲ್ಲಿನ ಗೋರಿಗಳು ಮನಸ್ಸಿನಲ್ಲಿ ಉಂಟು ಮಾಡುತ್ತಿದ್ದಷ್ಟರ ಶಾಂತಿಯು ಬೇರೆ ಎಲ್ಲಿಯೂ ಇಲ್ಲವೆಂದು ನಾನು ನಂಬಿದ್ದೆ. ನಮ್ಮ ಕೋಣೆಯಲ್ಲಿ ಒಂದು ಪಿಠಾರಿಯ ಮೇಲೆ ಹಾಸಿಗೆ ಹಾಸಿ ನನ್ನನ್ನು ಮಲಗಿಸುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ಎದ್ದ ಹಾಗೆ ನಾನು ನೋಡುವುದೇ ಈ ಮೈದಾನವನ್ನು. ಇದರಲ್ಲಿ ಕುರಿಮಂದೆಗಳು ಸದಾ ಮೇಯುತ್ತಿದ್ದುವು. ಬೆಳಗಿನ ಸೌಮ್ಯದ ಬಿಸಿಲು ಕುರಿಮಂದೆ ಮೈದಾನಗಳ ಮೇಲೆ ಬಿದ್ದು ಸೃಷ್ಟಿಯನ್ನೆಲ್ಲ ಹರ್ಷ ಪುಳಕಿತವಾಗಿ ಮಾಡುತ್ತಿತ್ತಲ್ಲದೆ ಮುಂದೆ ನನ್ನ ಕೋಣೆಯಲ್ಲಿದ್ದ ಛಾಯಾಯಂತ್ರದ ಮೇಲೂ ಬಿದ್ದು ಅದನ್ನು ಪ್ರಕಾಶಮಾನವಾಗಿ ಮಾಡುತ್ತಿತ್ತು. ಸೂರ್ಯೋದಯದಿಂದ ದಿನವೂ ಪ್ರಾರಂಭವಾಗಿ ಪುನಃ ತಾನು ಗಂಟೆಗಳನ್ನು ತಿಳಿಸುವ ಅವಕಾಶ ಸಿಕ್ಕಿದ್ದಕ್ಕೆ ಈ ಛಾಯಾಯಂತ್ರವು ತನ್ನಂತರಂಗದಲ್ಲೇ ಸಂತೋಷ ಪಡುತ್ತಿರಬೇಕೆಂದು ನಾನು ನಂಬಿಕೊಂಡಿದ್ದೆ. ಛಾಯಾಯಂತ್ರದ ಗುಟ್ಟನ್ನು ತಿಳಿದ ಸಂತೋಷ ಪ್ರತಿದಿನವೂ ನನ್ನ ಪಾಲಿಗೆ ಇತ್ತು. ನಮ್ಮ ಮನೆಯವರಿಗೆಂದೇ ಮೀಸಲಾಗಿಟ್ಟಿದ್ದ ಒಂದು ಸೋಫಾ ನಮ್ಮ ಇಗರ್ಜಿಯಲ್ಲಿತ್ತು. ನಾವು ಇಗರ್ಜಿಗೆ ಹೋದಾಗ ಇದರಲ್ಲೇ ಕುಳಿತಿರುತ್ತಿದ್ದೆವು. ಸೋಫಾದ ಬದಿಯಲ್ಲಿದ್ದ ಕಿಟಕಿಯಿಂದ ನೋಡಿದರೆ ನಮ್ಮ ಮನೆ ಕಾಣುತ್ತಿತ್ತು. ಅದು ಕಾಣುತ್ತಿತ್ತು ಮಾತ್ರವಲ್ಲದೆ ನಾನು ಅಲ್ಲಿಗೆ ಹೋದಾಗಲೆಲ್ಲ ಆಗಿಂದಾಗೆ ನಮ್ಮ ಮನೆಯನ್ನು ನೋಡುತ್ತಲೂ ಇದ್ದೆ. ನಮ್ಮ ಮನೆಯನ್ನು ತನ್ನ ಮನೆಗಿಂತಲೂ ಹೆಚ್ಚಾಗಿ ಕಾದುಕೊಳ್ಳುತ್ತಿದ್ದ ಪೆಗಟಿಯು ನಮ್ಮ ಮನೆಯನ್ನು ಯಾರಾದರೂ ದರೋಡೆ ಮಾಡಿ ಬಿಡಬಹುದೆಂದು ನಡು ಹಗಲಲ್ಲೇ ಆದರೂ ನಮ್ಮ ಮನೆ ಕಡೆಗೆ ಆಗಿಂದಾಗೆ ನೋಡುತ್ತಿದ್ದಳು. ಆದರೆ ನಾನು ಮಾತ್ರ ನಮ್ಮ ಮನೆ ಕಡೆ ನೋಡಿದಾಗ ನಾನು ಹಾಗೆ ನೋಡಬಾರದೆಂದು ನಾನು ಗುರುಗಳು ಮಾಡುತ್ತಿದ್ದ ಉಪದೇಶ ಭಾಷಣವನ್ನು ಕೇಳುತ್ತಾ ಗುರುಗಳನ್ನೇ ನೋಡುತ್ತಿರಬೇಕೆಂದು ಎಚ್ಚರಿಸುತ್ತಿದ್ದಳು. ಪೆಗಟಿಯ ಎಚ್ಚರಿಕೆಯ ಪರಿಣಾಮವಾಗಿ ಒಂದಾವರ್ತಿ ನನಗಾದ ಪ್ರಸಂಗವನ್ನು ತಿಳಿಸುವೆನು. ಪೆಗಟಿ ಹೇಳಿದ ಪ್ರಕಾರ ಗುರುಗಳನ್ನು ನೋಡಲು ನನಗೆ ಅಂಜಿಕೆಯೂ ಆಗುತ್ತಿತ್ತು, ನಾಚಿಕೆಯೂ ಆಗುತ್ತಿತ್ತು. ಇಗರ್ಜಿಯಲ್ಲಿ ಅದರಲ್ಲೂ ಆಗ ಮಾತ್ರ ಬಿಳಿ ವಸ್ತ್ರವನ್ನು ಹೊದೆದುಕೊಂಡು ತೋರಿ ಬರುತ್ತಿದ್ದ ಗುರುಗಳು ನನಗೆ ಅವರ ಸಾದಾ ವಸ್ತ್ರದಲ್ಲಿ ಪರಿಚಿತರೇ ಆಗಿದ್ದರು. ಅವರು ಅಲ್ಲೇಕೆ ಆ ಬಿಳಿ ವಸ್ತ್ರಧಾರಿಗಳಾಗಿದ್ದಾರೆಂದು ಅವರನ್ನು ಬಹು ಕೌತುಕದಿಂದ ನೋಡತೊಡಗಿದೆ. ಹಾಗೆ ನೋಡುತ್ತಿದ್ದ ಹಾಗೆಯೇ ನಾನು ಹಾಗೆ ನೋಡಿದ್ದನ್ನು ಆಕ್ಷೇಪಿಸಿ ಗುರುಗಳು ನನ್ನನ್ನು ವಿಚಾರಿಸಿದರೆ ನನ್ನ ಗತಿ ಏನೆಂದು ಹೆದರಿದೆ. ಇದಕ್ಕಾಗಿ ಗುರುಗಳನ್ನು ನೋಡುವುದು ಬಿಟ್ಟು ತಾಯಿಯನ್ನು ನೋಡತೊಡಗಿದೆ. ತಾಯಿಯು ನನ್ನನ್ನು ಕಂಡರೂ ಕಾಣದಂತೆ ಮಾಡಿಕೊಂಡು ನನ್ನ ದೃಷ್ಟಿಯನ್ನೇ ಗಮನಿಸಲಿಲ್ಲ. ಹೀಗಾಗಿ ಇನ್ನೇನನ್ನು ನೋಡುವುದೆಂದು ಹೆದರಿ ದೂರದ ಬಾಗಿಲ ಹತ್ತಿರ ನಿಂತಿದ್ದ ಒಬ್ಬ ಚಿಕ್ಕ ಹುಡುಗನನ್ನು ನೋಡಿದೆ. ಅವನು ನನ್ನನ್ನು ನೋಡಿ ಮೂಗು ಡೊಂಕಿಸಿ ಅಣಕಿಸಿದನು. ಕೊನೆಗೆ ಅವನ ಮೇಲಿನ ದೃಷ್ಟಿಯನ್ನು ತಪ್ಪಿಸಿ ಹೆಬ್ಬಾಗಿಲಿಗಾಗಿ ಒಳಗೆ ಬರುತ್ತಿದ್ದ ಬಿಸಿಲನ್ನು ನೋಡಿದೆ. ಅಲ್ಲಿ ಒಳಗೆ ನುಗ್ಗಬೇಕೋ ಹೊರಗೆ ನಿಲ್ಲಬೇಕೋ ಎಂದು ಶಂಕಿಸುತ್ತಿದ್ದ ಭಕ್ತನಾಗಿ ಬರುತ್ತಿದ್ದ ಮನುಷ್ಯನನ್ನೆಲ್ಲ ಭುಕ್ತವಾಗಲಿದ್ದ ಕುರಿಯನ್ನು ಕಂಡೆ. ಅದನ್ನು ಕಂಡು ಮೌನವಾಗಿರಲಾರೆನೆಂದು ತೋರಿತು. ನಾನೇನಾದರೂ ಮಾತನಾಡಿದರೆ ಗುರುಗಳೇನೆಂದಾರು, ಜನರೇನೆಂದಾರು ಎಂದು ಹೆದರಿ ಕಂಬಗಳ ತುದಿಯಲ್ಲಿದ್ದ ಪ್ರತಿಮೆಗಳನ್ನು ನೋಡಿದೆ. ಪ್ರತಿಮೆಗಳ ಸಾಲಿನಲ್ಲಿ ದಿವಂಗತ ಮಿಸ್ಟರ್ ಬ್ಯಾಜರ್ಸರು ಇದ್ದರು. ಅವರು ಸಾಯುವ ಮೊದಲು ಡಾಕ್ಟರ್ ಚಿಲ್ಲಿಪ್ಪರು ಬಂದಿರಬೇಕಲ್ಲವೇ? ಬ್ಯಾಜರ್ಸರು ಎಷ್ಟು ದಿನ ಕಾಯಿಲೆಯಲ್ಲಿ ಮಲಗಿ ನರಳಿರಬೇಕು? ಅವರ ಪತ್ನಿ ಹೇಗೆ ಹತ್ತಿರಬೇಕು? ತನ್ನಿಂದ ಬದುಕಿಸಲಾಗದೆ ಸತ್ತ ಬ್ಯಾಜರ್ಸರ ನೆನಪು ಈಗಲೂ ವರ್ಷಕ್ಕೊಮ್ಮೆ ಡಾಕ್ಟರ್ ಚಿಲ್ಲಿಪ್ಪರಿಗೆ ಆಗುವುದಿಲ್ಲವೇ ಎಂದು ಮೊದಲಾಗಿ ಆಲೋಚಿಸಿದೆ. ಇದೇ ಆಲೋಚನೆಗೆ ಸಂಬಂಧಪಡುತ್ತಾ ಬಿಳಿ ವಸ್ತ್ರವನ್ನು ಹೊದೆದುಕೊಂಡು ಗುರುಗಳ ಸಮೀಪದಲ್ಲೇ ಇದ್ದ ಡಾಕ್ಟರ್ ಚಿಲ್ಲಿಪ್ಪರನ್ನು ನೋಡಿದೆ. ಅವರು ಡಾಕ್ಟರ್ ಆದುದರಿಂದಲೇ ಗುರುಗಳ ವೇದಿಕೆಗೆ ಅಷ್ಟೊಂದು ಸಮೀಪದಲ್ಲಿ ಅವರ ಆಸನವಿರಬೇಕೆಂದು ಊಹಿಸಿದೆ. ಈಗ ಡಾಕ್ಟರ್ ಚಿಲ್ಲಿಪ್ಪರಿಂದ ಪ್ರಾರಂಭವಾದ ದೃಷ್ಟಿ ಗುರುಗಳ ವೇದಿಕೆಗೆ ತಲುಪಿತು. ಆವರಣವಿದ್ದ ವೇದಿಕೆಯು ಹುಗ್ಗಾಟಕ್ಕೂ ಚಿಕ್ಕತರ ಯುದ್ಧಗಳ ಆಟಕ್ಕೂ ಅನುಕೂಲವೆಂದು ತೋರಿತು. ಎತ್ತರದಲ್ಲಿ ನಿಂತು ಕೆಳಗಿನಿಂದ ಬರುವ ಶತ್ರುಗಳನ್ನು ತಡೆದು ನಿಲ್ಲಿಸುವ ಪ್ರಸಂಗವೂ ಮನಸ್ಸಿನಲ್ಲಿ ಮೂಡಿತು. ಕ್ರಮೇಣವಾಗಿ ಯುದ್ಧವೂ ವೇದಿಕೆಯೂ ಮಸಕು ಮಸಕಾಗಿ ತೋರಿದವು. ಗುರುಗಳ ಮಂದ್ರ ಸ್ವರದ ಭಾಷಣವು ಅಸ್ಪಷ್ಟವಾಗಿ ಕೇಳತೊಡಗಿತು. ಸೆಕೆಯಿಂದಲೂ ಯೋಚನೆಗಳಿಂದಲೂ ನನಗೆ ನಿದ್ರೆ ಬಂದಿತು. ಇನ್ನೇನಾಯಿತು ಎಂದು ಹೇಳಬೇಕೇ? ನಾನು ಸೋಫಾದಿಂದ ಬಿದ್ದದ್ದು ಆಯಿತು. ಬಿದ್ದವನನ್ನು ಪೆಗಟಿಯು ಎತ್ತಿಕೊಂಡು ಮನೆಗೆ ಓದುವುದು ಜ್ಞಾಪಕವಿದೆ. ಇನ್ನು ನಮ್ಮ ಮನೆ ವಠಾರದ ವಿಚಾರ ಹೀಗಿತ್ತು. ನಮ್ಮ ಮನೆಯ ಕಿಟಕಿಯ ಹೊರಬದಿಯಿಂದಲೇ ನಮ್ಮ ಹಣ್ಣಿನ ತೋಟವು ಪ್ರಾರಂಭವಾಗುವುದು. ಹೂ ಹಣ್ಣುಗಳ ಸುವಾಸನೆಯು ಮನೆಯೊಳಕ್ಕೆ ಸದಾ ಬರುತ್ತಿರುವುದು. ಕೆಲವೊಮ್ಮೆ ತಾಯಿಯು ನಾನು ತೋಟದೊಳಗೆ ಹೋಗುವುದಿದೆ. ನಮ್ಮ ತೋಟದಲ್ಲಿ ಬೆಳೆದಷ್ಟು ತುಂಬಾ ಮತ್ತು ಅಲ್ಲಿನ ಹಣ್ಣುಗಳ ಬಣ್ಣದಷ್ಟು ತೀಕ್ಷ್ಣ ಕೆಂಪು ಹಣ್ಣುಗಳು ಇನ್ನೆಲ್ಲಿಯೂ ಬೆಳೆಯುತ್ತಿಲ್ಲವೆಂದು ನನ್ನ ನಂಬಿಕೆ. ತಾಯಿ ಹಣ್ಣುಗಳನ್ನು ಕೊಯ್ದು ಬುಟ್ಟಿಯೊಳಗಿಡುವಾಗ್ಗೆ ನಾನು ಕೆಲವು ಹಣ್ಣುಗಳನ್ನು ಕದ್ದು ತಿಂದು ಏನೂ ಅರಿಯದವನಂತೆ ನಿಂತು ಬಿಡುತ್ತಿದ್ದೆ. ನನ್ನ ಬಾಲ್ಯದ ವಿಷಯ ಇನ್ನೇನೆಲ್ಲ ಜ್ಞಾಪಕವಿದೆ ಎಂದು ನೋಡೋಣ. ಒಂದು ವಸಂತ ಋತುವಿನ ಕೊನೆಯಲ್ಲಿ ಬಿರುಗಾಳಿ ಎದ್ದಿತು. ಬಿರುಗಾಳಿಯನ್ನು ಹಿಂಬಾಲಿಸಿ ಚಳಿಗಾಲ ಬಂದಿತು. ಚಳಿಗಾಲದ ಅನುಭವವೇ ಬೇರೊಂದು ತರನಾಗಿತ್ತು. ಮನೆಯಲ್ಲಿ ಬೆಂಕಿ ಎದುರು ಕುಳಿತು ಬೇಕಾದಷ್ಟು ಮಾತಾಡಿ ಆನಂದ ಪಡುವ ಸಮಯವೇ ಆ ಕಾಲ. ಮುಸ್ಸಂಜೆ ಸಮಯದಲ್ಲಿ ನಮ್ಮ ಬೈಠಕಾನೆಯಲ್ಲಿ ನಾವೆಲ್ಲ ಕುಣಿಯುತ್ತೇವೆ. ನಮ್ಮ ಜತೆಯಲ್ಲಿ ಕುಣಿದ ತಾಯಿ ದಣಿದು ಆರಾಮ ಕುರ್ಚಿಯಲ್ಲಿ ಕುಳಿತು ತನ್ನ ಗುಂಗುರು ತಲೆ ಕೂದಲನ್ನು ಕೈ ಬೆರಳಿಗೆ ಸುತ್ತಿಕೊಂಡು ದೇಹವನ್ನು ನೆಟ್ಟಗೆ ಮಾಡಿ ಕುಳಿತುಕೊಳ್ಳುತ್ತಾಳೆ. ಆಗ ಅವಳು ಎಷ್ಟೊಂದು ಚಂದವಾಗಿ ಕಾಣುತ್ತಾಳೆ. ನನ್ನ ತಾಯಿ ಸುಂದರಿ ಎಂದು ನನಗೆ ಗೊತ್ತಿತ್ತು. ಅಲ್ಲದೆ ತಾಯಿಯು ತಾನು ಸುಂದರಿ ಎಂಬುದನ್ನು ಅರಿತು ಸಂತೋಷಿಸುತ್ತಿದ್ದಳೆಂದು ನನಗೆ ಗೊತ್ತಿತ್ತು. ಈ ಗುಟ್ಟುಗಳು ನನಗೂ ತಾಯಿಗೂ ಮಾತ್ರ ಗೊತ್ತಿದ್ದುದೆಂಬುದು ನನ್ನ ಇನ್ನೊಂದು ಸಂತೋಷ. ನಾವು ಈ ರೀತಿ ಸಂತೋಷದಿಂದ ಇರುತ್ತಿದ್ದೆವು. ನಮ್ಮ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ತಾಯಿಯೂ ನಾನು ಪೆಗಟಿಯ ಆಜ್ಞೆಯಂತೆ ಸ್ವಾಭಾವಿಕವಾಗಿಯೇ ಎದ್ದು ಬಿಡುತ್ತಿದ್ದೆವು. ತಾಯಿಯ ಕಡೆ ಯಜಮಾನಿಕೆಗೆ ಅವಕಾಶವೇ ಇರಲಿಲ್ಲ ಎಂಬುದನ್ನು ನಾನು ಹೇಗೋ ತಿಳಿದುಕೊಂಡಿದ್ದೆ. ನಮ್ಮೆಲ್ಲರ ಅಪಾರವಾದ ಸಂತೋಷಕ್ಕೆ ಈ ವಿಷಯ ಹೇಗೆ ಸಂಬಂಧಿಸುತ್ತಿತ್ತೆಂಬುದನ್ನು ನಾನು ತಿಳಿದಿರಲಿಲ್ಲ. ಒಂದು ದಿನ ರಾತ್ರಿ ಪೆಗಟಿಯು ನಾನು ಬೈಠಕಾನೆಯಲ್ಲಿ ಕುಳಿತು ನಾನು ನನ್ನ ಚಿಕ್ಕ ಪುಸ್ತಕದಿಂದ ಮೊಸಳೆಗಳ ಜೀವನ ಕ್ರಮವನ್ನು ಪೆಗಟಿಗೆ ಓದಿ ಹೇಳುತ್ತಿದ್ದೆ. ಕೊನೆಗೆ ನನ್ನ ಓದೋಣವು ಆಗಿದ್ದೋ ಅಥವಾ ಪೆಗಟಿಯ ಬುದ್ಧಿಶಕ್ತಿ ಆಗಿದ್ದೋ ಪೆಗಟಿಗೆ ಮಾತ್ರ ಮೊಸಳೆ ಎಂದರೆ ಬಸಳೆ ಎಂದು ಅರ್ಥವಾದಂತೆ ತೋರಿತು. ಬಸಳೆಯ ವಿಷಯ ಅರ್ಥವಾಗಿ ತೃಪ್ತಿಪಟ್ಟಂತೆ ಅವಳು ಮಾತಾಡಿದಳು. ನನಗೆ ನಿದ್ರೆ ಮಾಡಲು ಮನಸ್ಸಿರಲಿಲ್ಲ. ಅದಕ್ಕಾಗಿ ಏನಾದರೊಂದು ಕೆಲಸ ನನಗೆ ಬೇಕಾಗಿತ್ತು. ಯಾವಾಗಲೂ ನನ್ನನ್ನು ಬೇಗ ಮಲಗಿಸುತ್ತಿದ್ದರಾದರೂ ಆ ದಿನ ತಾಯಿಯು ನಮ್ಮ ನೆರೆಯವರ ಮನೆಗೆ ಸಂಜೆಗೆ ಹೋಗಿದ್ದವಳು. ಆವರೆಗೂ ಬರದಿದ್ದುದರಿಂದ ನಾನು ನಿದ್ರೆ ಮಾಡದೆ ಉಳಿದಿದ್ದೆ. ತಾಯಿ ಬರುವವರೆಗೆ ನಿದ್ರೆ ಮಾಡದೆ ಕುಳಿತಿರುವ ಸ್ವಾತಂತ್ರ್ಯವನ್ನು ಅನುಭವಿಸುವುದಕ್ಕಾಗಿ ಬರುತ್ತಿದ್ದ ನಿದ್ರೆಯನ್ನು ನಿಲ್ಲಿಸುವುದಕ್ಕಾಗಿ ಏನೇನೋ ಪ್ರಯತ್ನ ಮಾಡುತ್ತಿದ್ದೆ. ಕೊನೆಗೆ ರೆಪ್ಪೆಗಳನ್ನು ಬೆರಳಿನಿಂದ ಅಗಲಿಸಿ ಹಿಡಿದುಕೊಂಡು ಪೆಗಟಿಯನ್ನು ನೋಡತೊಡಗಿದೆ. ಪೆಗಟಿಯು ಹೊಲಿಗೆ ಕೆಲಸದಲ್ಲಿದ್ದಳು. ಅವಳ ಹೊಲಿಗೆ ಸಾಹಿತ್ಯಗಳನ್ನೆಲ್ಲ ಒಮ್ಮೆ ನೋಡಿದೆ. ಗಜಕೋಲು, ಸೂಜಿ, ನೂಲು, ಕತ್ತರಿ ಮತ್ತು ಇವುಗಳೆಲ್ಲ ಕೆಲಸವಿಲ್ಲದಿದ್ದಾಗ ಮಲಗುತ್ತಿದ್ದ ಮಾಡಿದ್ದ ಚಿಕ್ಕ ಮನೆ ಇವನ್ನೆಲ್ಲ ನೋಡಿದೆ. ಪೆಗಟಿಯ ಕೈಬೆರಳಿನಲ್ಲಿದ್ದ ಹಿತ್ತಾಳೆ ಸೂಜೊತ್ತು ಬಹು ಆಶ್ಚರ್ಯಕರವಾಗಿ ತೋರಿತು. ಆದ್ದರಿಂದ ಮುಂದುವರಿದು ಪೆಗಟಿಯನ್ನೇ ನೋಡಿದೆ. ಪೆಗಟಿಯನ್ನು ನೋಡಿದಂತೆಲ್ಲ ಅವಳು ಮುದ್ದು ಮುದ್ದಾಗಿ ತೋರಿದಳು. ಇದೇ ಸಮಯದಲ್ಲಿ ನಿದ್ರೆಯ ಬಾಧೆಯು ವಿಪರೀತವಾಗತೊಡಗಿತು. ಸ್ವಲ್ಪ ನಿದ್ರೆಗೆ ಎಡೆ ಕೊಟ್ಟರೆ ನಾನು ಅಷ್ಟು ಹೊತ್ತು ಕಾದು ಕುಳಿತದ್ದು ನಿರರ್ಥಕವಾಗಬಹುದೆಂದು ಹೆದರಿ ಎಚ್ಚೆತ್ತು ಬೇರೇನೂ ಮಾರ್ಗ ತೋರದೆ ಪೆಗಟಿಯೊಡನೆ ಮಾತಾಡತೊಡಗಿದೆ. ಪೆಗಟಿ, ನಿನಗೆ ಯಾವಾಗಲಾದರೂ ಮದುವೆ ಆಗಿದೆಯೋ ಎಂದು ಕೇಳಿದೆ. ಓ ದೇವರೇ, ನಿನ್ನ ತಲೆಗೆ ಮದುವೆ ಹೇಗೆ ಹೊಕ್ಕಿತು ಅಂದಳು ಪೆಗಟಿ. ಅವಳ ಆಶ್ಚರ್ಯ ಸೂಚಕ ಪ್ರಶ್ನೆಯು ನನ್ನನ್ನು ಅರೆ ನಿದ್ರಾವಸ್ಥೆಯಿಂದ ಸಂಪೂರ್ಣ ಎಚ್ಚರಿಸಿತು. ಪೆಗಟಿಯು ತಾನು ಹೊಲಿಯುತ್ತಿದ್ದುದನ್ನು ಬಿಟ್ಟು ನನ್ನನ್ನೇ ಆಶ್ಚರ್ಯದಿಂದ ನೋಡಿದಳು. ಅಲ್ಲ ಪೆಗಟಿ, ನಿನಗೆ ಎಂದಾದರೂ ಮದುವೆ ಆಗಿದೆಯೇ? ನೀನೊಬ್ಬ ಸುಂದರಿ ಅಲ್ಲವೇ ಪೆಗಟಿ ಎಂದು ನಿಷ್ಕಪಟವಾಗಿ ಬಹು ಕುತೂಹಲದಿಂದ ಕೇಳಿದೆ. ನನ್ನ ತಾಯಿಯ ಸೌಂದರ್ಯ ಒಂದು ವಿಧದ್ದು, ಪೆಗಟಿಯದ್ದು ಮತ್ತೊಂದು ವಿಧದ್ದು. ಆಯಾ ವಿಧದ ಸೌಂದರ್ಯದಲ್ಲಿ ಅವರವರೇ ಅತ್ಯುತ್ತಮರೆಂದು ನನ್ನ ನಂಬಿಕೆ. ನನ್ನ ಈ ನಂಬಿಕೆಗೆ ಸಾಕಷ್ಟು ಕಾರಣವೂ ಇದೆ. ನಮ್ಮ ಬೈಠಖಾನೆಯಲ್ಲಿರುವ ಕಾಲುಮಣೆಗೆ ಚಿತ್ರ ಕೆಲಸ ಮಾಡಿ ತಾಯಿಯು ಮುಚ್ಚಿದ್ದ ಮಖಮಲ್ಲಿನ ಕೆಂಪು, ಪೆಗಟಿಯ ಕಾಂತಿಯು ಒಂದೇ ತರದ್ದು. ನನ್ನ ಮೆಚ್ಚುಗೆಯ ಸೌಂದರ್ಯವನ್ನು ಒಪ್ಪದೆ ಮೆಚ್ಚದೆ ಇರುವುದು ತಾನೇ ಹೇಗೆ? ನಾನು ಚಂದ, ನಾನು ಸುಂದರಿ, ಓ ದೇವರೇ, ಅದೆಲ್ಲ ಇರಲಿ ದೇವಿ, ನಿನ್ನ ತಲೆಗೆ ಮದುವೆ ಹೊಕ್ಕಿದ್ದು ಹೇಗೆ? ನಂಗೊತ್ತಿಲ್ಲ ಪೆಗಟಿ, ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡು ಪೆಗಟಿ. ನೀನು ಒಂದೇ ಸರ್ತಿ ಒಬ್ಬನಿಗಿಂತ ಹೆಚ್ಚು ಗಂಡಂದಿರನ್ನು ಮದುವೆ ಆಗಬಾರದಲ್ಲ ಪೆಗಟಿ ಎಂದು ನಾನು ಪ್ರಶ್ನಿಸಿದೆ. ಪೆಗಟಿಯು ಸ್ಪಷ್ಟವಾಗಿ ನುಡಿದಳು, ಖಂಡಿತವಾಗಿಯೂ ಕೂಡದು ದೇವಿ. ಮದುವೆಯಾದ ನಂತರ ಆ ಗಂಡ ಸತ್ತರೆ? ನನ್ನ ಪ್ರಶ್ನೆ. ಮತ್ತೊಬ್ಬನನ್ನು ಆಗಬಾರದು ಎಂದಿಲ್ಲ, ಅದು ಅವರವರ ಖುಷಿ. ನಿನ್ನ ಅಭಿಪ್ರಾಯವೇನು ಪೆಗಟಿ ಎಂದು ಕೇಳಿ ಪೆಗಟಿಯನ್ನು ಪರೀಕ್ಷಿಸುತ್ತಾ ಕಾದುಕುಳಿತೆ. ನಾನು ಅವಳ ಗುಟ್ಟನ್ನು ಕಂಡುಹಿಡಿಯಲು ಹೊರಟಿದ್ದಂತೆ ತೋರಿದ್ದರಿಂದ ಅವಳು ಪುನಃ ಹೊಲಿಗೆ ಕೆಲಸವನ್ನು ಪ್ರಾರಂಭಿಸಿದಳು. ಆದರೆ ನಾನು ಏನಾದರೂ ಹಠ ಹಿಡಿದು ಕೇಳದೆ ಬಿಡೆನೆಂದು ಗ್ರಹಿಸುತ್ತಾ ಇರುವಂತೆಯೂ ತೋರುತ್ತಿದ್ದಳು. ಕೊನೆಗೆ ನಾನು ಮದುವೆ ಆಗಲಿಲ್ಲ, ಆದ್ದರಿಂದ ಅದೆಲ್ಲ ನನಗೆ ಗೊತ್ತಿಲ್ಲ ಅಂದಳು. ಏನು ಪ್ರಗತಿ, ನಿನಗೆ ಸಿಟ್ಟಾಯ್ತೆ, ನಾನೇನೂ ಮಾಡಲಿಲ್ಲ ನಿನಗೆ ಎಂದು ನಾನು ಬೇಸರದಿಂದ ಅಂದೆ. ಪ್ರಗತಿಗೆ ಸಿಟ್ಟಾಯ್ತು ಎಂದು ನಾನು ಗ್ರಹಿಸಿದ್ದೆ. ಆದರೆ ಅವಳು ಹೊಲಿಯುವುದನ್ನು ಬಿಟ್ಟು ನನ್ನ ಗುಂಗುರು ತಲೆ ಕೂದಲು ಸಮೇತ ತಲೆಯನ್ನು ತಬ್ಬಿ ಹಿಡಿದಳು. ಕೊನೆಗೆ ನನ್ನನ್ನು ಎತ್ತಿ ತಬ್ಬಿಕೊಂಡಳು. ಹೀಗೆ ತಬ್ಬಿದ ಬರದಲ್ಲಿ ಅವಳ ಜಾಕೆಟ್ಟಿನ ಹಿಂಬದಿಯ ಗುಂಡಿಗಳು ಸಿಡಿದು ದೂರಕ್ಕೆ ಹಾರಿದವು. ಈ ವಿಧದ ಗುಂಡಿಗಳ ಸ್ಫೋಟನ ನನಗೊಂದು ಅಪರೂಪದ್ದಾಗಿರಲಿಲ್ಲ. ನನ್ನನ್ನು ಅವಳು ಅಪ್ಪಿದಾಗಲೆಲ್ಲ ಈ ರೀತಿ ಗುಂಡಿಗಳು ಸಿಡಿಯುತ್ತಿದ್ದವು. ನನ್ನನ್ನು ಸಂತೋಷಗೊಳಿಸಲೋಸ್ಕರವೋ ಏನೋ ಪೆಗಟಿ ಅಂದಳು, ಈಗ ಬಸಳೆ ಕುರಿತು ಸ್ವಲ್ಪ ಹೇಳು. ಹಿಂದೆ ಮೊಸಳೆಯನ್ನು ಕುರಿತಾಗಿ ಪುಸ್ತಕ ಓದಿದ್ದು ಸರಿಯಾಗಲಿಲ್ಲವೆಂದು ನನಗೆ ಸ್ಪಷ್ಟವಾಯಿತು. ಮೊದಲು ಇಲ್ಲದಿದ್ದ ಶ್ರದ್ಧೆ ಪೆಗಟಿಗೆ ಮೊಸಳೆಯನ್ನು ಕುರಿತು ಈಗ ಉಂಟಾದುದು ಹೇಗೆ? ಪೆಗಟಿ ನನ್ನನ್ನು ಹೀಗೇಕೆ ನೋಡುತ್ತಿದ್ದಾಳೆ? ಇವೆಲ್ಲ ನನಗೆ ಅರ್ಥವಾಗದ ಸಮಸ್ಯೆಗಳಾಗಿ ತೋರಿದವು. ಮೊಸಳೆಯ ಪಾಠವನ್ನು ಪುನಃ ಶ್ರದ್ಧೆಯಿಂದ ನಾನು ಓದಿದೆ. ಭಯಂಕರವಾದ ಮೊಸಳೆಗಳಾದ್ದರಿಂದ ಬಹು ಎಚ್ಚರದಿಂದ ಓದಿದೆ. ತಮ್ಮ ಮೊಟ್ಟೆಗಳನ್ನು ಅವುಗಳು ಮರಳಲ್ಲಿ ಹೂತಿಡುತ್ತಿದ್ದುದನ್ನು ಅಡಗಿ ನೋಡಿದೆ. ಸೂರ್ಯನ ಶಾಖದಿಂದ ಮೊಟ್ಟೆಗಳೊಡೆದು ಒಳಗಿನ ಮೊಸಳೆಗಳು ನಮ್ಮನ್ನು ಅಟ್ಟಿ ಬರುವಾಗ ಮರಳ ಮೇಲೆ ಅಡ್ಡಡ್ಡವಾಗಿ ಓಡಿದ್ದಾಯಿತು. ಮೊಸಳೆಗಳ ದೇಹ ರಚನೆಯ ಅಡಚಣೆಯಿಂದ ಅವು ನಮ್ಮನ್ನು ಹಿಂಬಾಲಿಸಿ ಹಿಡಿಯಲಾರದಿದ್ದಾಗಲೇ ಊರಿನವರು ಓಡಿ ಬಂದರು. ಅವರನ್ನೆಲ್ಲ ಕಂಡು ನೀರ ಕಡೆಗೆ ಓಡುತ್ತಿದ್ದ ಮೊಸಳೆಗಳ ಬಾಯಿಗೆ ಕಲ್ಲು ಮರ ಮಣ್ಣನ್ನು ತುಂಬಿ ಅವನ್ನು ಕೊಂದೆವು. ನನ್ನಷ್ಟೇ ಶೌರ್ಯದಿಂದ ಪೆಗಟಿಯೂ ಈ ಎಲ್ಲ ಕೆಲಸಗಳನ್ನು ಮಾಡಿರುವಳೋ ಇಲ್ಲವೋ ಎಂದು ನಾನು ಹೇಳಲಾರೆ. ನಾನಂತೂ ಮೈ ಮರೆತು ಆವೇಶದಿಂದಲೇ ಈ ಕೆಲಸಗಳನ್ನು ಮಾಡಿದೆ. ಪೆಗಟಿಯು ಮೊಸಳೆಯನ್ನು ಅಷ್ಟರಲ್ಲೇ ಮರೆತಂತೆ ತೋರಿದಳು. ಮೊಸಳೆ ಕಥೆಯನ್ನು ಬಿಟ್ಟು ಇನ್ನೊಂದನ್ನು ಪ್ರಾರಂಭಿಸುವಷ್ಟರಲ್ಲಿ ಹಿತ್ತಲಿನ ಬಾಗಿಲು ತೆಗೆದ ಶಬ್ದ ಕೇಳಿಸಿತು. ಬಾಗಿಲವರೆಗೆ ಹೋಗಿ ನೋಡುವಾಗ್ಗೆ ತಾಯಿಯು ಯಾರೋ ಒಬ್ಬ ಗೃಹಸ್ಥರ ಜೊತೆಯಲ್ಲಿ ಬರುತ್ತಿದ್ದಳು. ಆ ಗೃಹಸ್ಥರು ಕಳೆದ ಆದಿತ್ಯವರೂ ನಮ್ಮ ಮನೆಗೆ ಇಗರ್ಜಿಯಿಂದ ನಾವು ಬರುವಾಗ ಜೊತೆಯಲ್ಲಿದ್ದರು. ಬಲವಾಗಿ ಬೆಳೆದಿದ್ದ ಅವರ ಕಪ್ಪು ತಲೆ ಕೂದಲು ಮತ್ತು ಕಪ್ಪು ಮೀಸೆಗಳಿಂದ ಅವರನ್ನು ನಾನು ಚೆನ್ನಾಗಿ ಗುರುತಿಸಿದೆ. ಬಂದವರು ಯಾರೆಂದು ನಾನು ಹತ್ತ ಕಡೆ ಹೋಗಿ ನೋಡಿದಾಗ ನನ್ನ ತಾಯಿಯು ಯಾವತ್ತೂ ಇದ್ದದ್ದಕ್ಕಿಂತ ಹೆಚ್ಚು ಚಂದವಾಗಿ ಕಾಣುತ್ತಿದ್ದಳು. ಅವರನ್ನು ನೋಡಲು ಹೋಗಿದ್ದ ನನ್ನ ತಾಯಿಯು ಎತ್ತಿ ಮುದ್ದಾಡಿದಾಗ ನಾನು ಒಬ್ಬ ಮಹಾರಾಜನಿಗಿಂತಲೂ ಭಾಗ್ಯಶಾಲಿ ಎಂದು, ಅಂದರೆ ಸಾಧಾರಣ ಈ ಅಭಿಪ್ರಾಯದ ಮಾತು ಅದಾಗಿರಬೇಕೆಂದು ನನಗೆ ಬುದ್ಧಿ ಬಂದ ಮೇಲೆ ನಿಶ್ಚಯಿಸಿಕೊಂಡೆ. ಆ ಕಪ್ಪು ಮೀಸೆ ಗೃಹಸ್ಥರು ಅಂದರು. ಗೃಹಸ್ಥರ ಮಾತು ನನಗೆ ಅರ್ಥವಾಗದೆ ಅವರಂದದ್ದೇನೆಂದು ತಾಯಿಯನ್ನು ಅಲ್ಲೇ ವಿಚಾರಿಸಿದೆ. ಯಾರೂ ಉತ್ತರ ಕೊಡಲಿಲ್ಲ. ಅದರ ಬದಲು ಗೃಹಸ್ಥರು ನನ್ನ ತಲೆಯನ್ನು ಸವರಿ ನನ್ನ ಕೈಯನ್ನು ಒತ್ತಿದರು. ಹಾಗೆ ನನ್ನ ಕೈ ಒತ್ತುವಾಗ ನನ್ನ ತಾಯಿಯ ಕೈಯನ್ನು ಅವರು ಮುಟ್ಟಿದರು. ನನಗೆ ಆ ಮನುಷ್ಯನನ್ನಾಗಲಿ ಅವರ ದಪ್ಪ ಸ್ವರವಾಗಲಿ ಮೆಚ್ಚುಗೆಯಾಗಲಿಲ್ಲ. ಅವರು ನನ್ನ ತಾಯಿಯನ್ನು ಮುಟ್ಟುವುದನ್ನು ಅಂತರಂಗದಲ್ಲೇ ನಿಷೇಧಿಸುತ್ತಾ ಅವರ ಕೈಯನ್ನು ನನ್ನಿಂದ ಸಾಧ್ಯವಾದಷ್ಟು ದೂರ ನೂಕಿದೆ. ಈ ಕುರಿತು ನನಗೆ ಹಠವೇ ಇತ್ತು. ಡೇವಿಡ್, ಹಾಗೆ ಮಾಡಬಾರದು ಅಂದಳು ತಾಯಿ. ಮಗುವಿಗೆ ಅಷ್ಟೊಂದು ಮಮತೆ ನಿನ್ನ ಮೇಲಿರುವುದು ಆಶ್ಚರ್ಯವಲ್ಲ ಅಂದರು ಅವರು. ಈ ಮಾತು ಕೇಳಿದ್ದರಿಂದಲೋ ಏನೋ ತಾಯಿಯ ಮುಖದಲ್ಲಿ ಬಹು ಬೇಗನೆ ಚಂದದ ಕಳೆಯೇರಿತು. ಗೃಹಸ್ಥರೊಡನೆ ಮರ್ಯಾದೆ ಇಂದಿರಬೇಕೆಂದು ನನಗೆ ಬುದ್ಧಿ ಹೇಳುತ್ತಾ ಬಂದ ಗೃಹಸ್ಥರನ್ನು ಕಳುಹಿಸಿಕೊಡಲೋಸ್ಕರ ಹಸ್ತಲಾಘವವನ್ನು ಕೊಡಲು ತಾಯಿಯು ಕೈ ನೀಡಿದಳು. ಅವರು ತಾಯಿಯ ಹಸ್ತವನ್ನು ಸ್ವೀಕರಿಸಿ ಹಸ್ತಲಾಘವನ್ನೀಯುತ್ತಿದ್ದಾಗ ನನ್ನ ದೃಷ್ಟಿ ಎಲ್ಲಿದೆ ಎಂದು ತಾಯಿಯು ನನ್ನನ್ನು ಓರೆಗಣ್ಣಿನಿಂದ ನೋಡುತ್ತಿದ್ದುದು ನನಗೆ ಈಗಲೂ ಜ್ಞಾಪಕವಿದೆ. ಅವರು ನನ್ನನ್ನು ನೋಡಿ ಮಗುವೇ ನಮಸ್ಕಾರ ಎಂದು ಅಂದುಕೊಳ್ಳುವ ನಾವು ಅಂದರು. ನಮಸ್ಕಾರ ಎಂದಂದೆ ನಾನು. ಆದರೆ ಹಸ್ತಲಾಗುವಕ್ಕಾಗಿ ಅವರು ಕೈ ನೀಡಿದಾಗ ನನ್ನ ಬಲಗೈ ತಾಯಿಯ ಕೈಯಲ್ಲಿದ್ದುದರಿಂದ ಎಡಗೈಯನ್ನು ನೀಡಿದೆ. ತಾಯಿಗೆ ಅದು ಸಮಾಧಾನವಾಗದೆ ನನ್ನ ಬಲಗೈ ನೀಡುವಂತೆ ಹೇಳಿದಳು. ನಾನು ಮಾತ್ರ ಹಠ ಹಿಡಿದು ಎಡಗೈಯನ್ನು ಮಾತ್ರ ನೀಡಿದೆ. ಎಡಗೈಯನ್ನು ಕುಲುಕಿ ಹುಡುಗ ಬಲು ಧೈರ್ಯಸ್ಥ ಎಂದಂದುಕೊಂಡು ಆ ಗೃಹಸ್ಥರು ಅವರು ಬಂದಿದ್ದ ದಿಕ್ಕಿಗೆ ಹೋದರು. ಆದರೂ ಹೆಚ್ಚು ದೂರ ಹೋಗುವ ಮೊದಲು ಅವರು ನಮ್ಮನ್ನು ಹಿಂತಿರುಗಿ ನೋಡಿದರು. ಆಗ ನನಗೆ ಕಂಡ ಅವಲಕ್ಷಣದ ಮುಖವನ್ನು ನಾನೆಂದಿಗೂ ಮರೆಯಲಾರೆ. ನಾವು ಒಳಗೆ ಬಂದ ಕೂಡಲೇ ಪೆಗಟಿಯು ಕದವನ್ನು ಮುಚ್ಚಿದಳು. ನಾವೆಲ್ಲರೂ ಯಾವಾಗಲೂ ಕುಳಿತಿರುತ್ತಿದ್ದ ಕೋಣೆಗೆ ಹೋದೆವು. ತಾಯಿಯು ಈ ದಿನ ಮಾತ್ರ ಯಾವಾಗಿನಂತೆ ಬೆಂಕಿ ಎದುರು ಕುಳಿತುಕೊಳ್ಳುವ ಬದಲು ಕೋಣೆಯ ಇನ್ನೊಂದು ತುದಿಗೆ ಹೋಗಿ ಏಕಾಂಗಿಯಾಗಿ ಕುಳಿತಳು. ಅವಳಿಗೆ ಹಾಗಿರುವುದೇ ಅಂದು ಸಂತೋಷವೆಂಬಂತೆ ಅವಳಷ್ಟಕ್ಕೆ ಏನೋ ಒಂದು ಪದವನ್ನು ಮೆಲ್ಲಗೆ ಹೇಳುತ್ತಿದ್ದಳು. ಪೆಗಟಿಯು ಅವಳ ಎದುರು ಬಂದು ನಿಂತು ಸಂಜೆಯ ಕಾಲಕ್ಷೇಪ ಸುಖವಾಗಿತ್ತೇ ಎಂದು ಕೇಳಿದಳು. ಈ ಮಾತುಗಳಲ್ಲಿ ಪೆಗಟಿಯ ನಿತ್ಯದ ಸಲಿಗೆ ಇರಲಿಲ್ಲ. ಪೆಗಟಿಯು ಒಂದು ಸಿಪಾಯಿ ನಿಂತಿದ್ದಂತೆ ನೆಟ್ಟಗೆ ನಿಂತು ಕೈಯಲ್ಲೊಂದು ದೀಪ ಹಿಡಿದುಕೊಂಡು ಇತರ ಕೆಲಸಗಳ ನಡುವೆ ಸಾಂಪ್ರದಾಯಿಕವಾಗಿ ವಿಚಾರಿಸಿದವಳಂತೆ ಈ ಮಾತನ್ನಾಡಿದ್ದಳು. ಓಹೋ, ಕಾಲವು ಸುಖವಾಗಿ ದಾಟಿತು, ನೀನು ವಿಚಾರಿಸಿದುದು ಸಂತೋಷ ಅಂದಳು ನನ್ನ ತಾಯಿ. ಜನರಿಲ್ಲದ ಈ ಹಳ್ಳಿಗಳಲ್ಲಿ ಅಪರಿಚಿತರಾದರೂ ಚಿಂತೆ ಇಲ್ಲ, ಯಾರಾದರೂ ಬಂದು ಹೋಗುತ್ತಿರುವುದು ಸಂತೋಷವಪ್ಪ ಅಂದುಕೊಂಡಳು ಪೆಗಟಿ. ಇಂದಿನ ಸಂಜೆಯು ಸಂತೋಷದಿಂದ ಕಳೆಯಿತು ಎಂದು ಮಾತ್ರ ತಾಯಿ ಪುನಃ ಹೇಳಿದಳು. ಪೆಗಟಿ ನಿಂತಲ್ಲಿಂದ ಅಲ್ಲಾಡಲಿಲ್ಲ. ತಾಯಿಯು ಮೃದುವಾಗಿ ತನಗೆ ತಾನೇ ಹಾಡಿಕೊಂಡಿದ್ದಳು. ನನಗೆ ಇದ್ದಕ್ಕಿದ್ದ ಹಾಗೆ ನಿದ್ರೆ ಬಂತು. ಸ್ವಲ್ಪ ಹೊತ್ತು, ಎಷ್ಟೊತ್ತೆಂದು ಸ್ಪಷ್ಟವಾಗಿ ತಿಳಿಯಲಾರದಷ್ಟು ಹೊತ್ತು ನಿದ್ರೆ ಮಾಡಿ ಇವರಿಬ್ಬರ ಮಾತುಗಳಿಂದ ಸ್ವಲ್ಪ ಸ್ವಲ್ಪವಾಗಿ ನಾನು ಎಚ್ಚೆತ್ತೆನು. ನಾನು ಸಂಪೂರ್ಣವಾಗಿ ಎಚ್ಚೆತ್ತು ನೋಡುವಾಗ ತಾಯಿಯೂ ಪೆಗಟಿಯೂ ಅಳುತ್ತಲಿದ್ದರು. ಆಗ ನನಗೆ ಮೊದಲು ಕೇಳಿಸಿದ್ದುದು ಪೆಗಟಿಯ ಮಾತುಗಳು. ಪೆಗಟಿ ಅಂದಳು, ಇಂಥವನನ್ನು ದಿವಂಗತ ಮಿಸ್ಟರ್ ಡೇವಿಡ್ ಕಾಪರ್ ಫೀಲ್ಡರ್ ನೋಡಿದ್ದರೆ ಎಂದೂ ಒಪ್ಪುತ್ತಿರಲಿಲ್ಲ. ಆ ಮಟ್ಟಿಗೆ ಪಣ ತೊಟ್ಟು ಹೇಳುವಷ್ಟು ಧೈರ್ಯ ನನಗಿದೆ. ದೇವರೇ, ಇಂಥ ಅವಸ್ಥೆಯೂ ಬಂದಿದೆ ಪೆಗಟಿ, ನಿನ್ನ ಬಾಯಿಯಿಂದ ಬರಬೇಕಾದ ಮಾತು ಇದೆಯೇ? ಮದುವೆಯ ವಿಷಯವನ್ನರಿಯದ ಚಿಕ್ಕ ಪುಟ್ಟ ಹುಡುಗಿಯೇ ನಾನು ಪೆಗಟಿ. ತನ್ನ ಆಳಿನಿಂದಲೇ ಈ ರೀತಿ ಹೇಳಿಸಿಕೊಳ್ಳುವ ಯಜಮಾನಿಯು ಎಲ್ಲಿಯಾದರೂ ಇರಬಹುದೇ? ಗ್ರಹಿಸಿ ನೋಡು ಪೆಗಟಿ, ನನಗೆ ಬೇರೆ ಯಾರಿದ್ದಾರೆ? ಕಷ್ಟ ಬಂದಾಗ ಸಹಾಯಕ್ಕಾಗಿ ಯಾರ ಕಡೆ ನೋಡಲಿ ಎಂದು ಮೊದಲಾಗಿ ತಾಯಿ ಅಳುತ್ತಾ ಹೇಳಿದಳು. ನೀನು ಮದುವೆಯಾದವಳೆಂದು ಒಪ್ಪುತ್ತೇನೆ, ಆದರೆ ಎಂದು ಪೆಗಟಿ ಮಾತು ಮುಂದುವರಿಸುವ ಮೊದಲೇ ತಾಯಿ ಎಂದಳು, ಹಾಗಾದ ಮೇಲೆ ನನ್ನ ಈ ನಿಸ್ಸಹಾಯಕ ಸ್ಥಿತಿಯಲ್ಲಿ ನೀನು ಸಹ ಹೀಗನ್ನಬಹುದೇ? ಹಾಗನ್ನಲು ನಿನಗಾದರೂ ಅಧಿಕಾರವಿದೆಯೇ? ಅಥವಾ ಅಧಿಕಾರದ ವಿಷಯ ಆಗಿರಲಿ, ನಿನಗೆ ಮನಸ್ಸಾದರೂ ಹೇಗೆ ಬಂತು ಪೆಗಟಿ? ಅದಕ್ಕಾಗಿಯೇ ಅಂದರೆ, ನಿನಗೆ ಹಿತಚಿಂತಕರು ಯಾರೂ ಇಲ್ಲದಿರುವಾಗ ನೀನು ಈ ಸಂಬಂಧಕ್ಕೆ ಒಪ್ಪಬಾರದೆಂದು ನಾನನ್ನುವುದು. ಇದು ಒಳ್ಳೆಯ ಸಂಬಂಧವಲ್ಲ ನೋಡು ಎಂದು ಮೊದಲಾಗಿ ಹೇಳುತ್ತಾ ತನ್ನ ಕೈಯಲ್ಲಿದ್ದ ದೀಪವನ್ನೇ ತಾಯಿಯ ಮುಖಕ್ಕೆ ಎಸೆದು ಬಿಡುವಳೋ ಎಂಬಂತೆ ಪೆಗಟಿ ತೋರಿದಳು. ಮೊದಲೇ ಪ್ರಾರಂಭಿಸಿದ ಅಳುವನ್ನು ತಾಯಿ ಮತ್ತಷ್ಟು ಜೋರಾಗಿ ಮಾಡಿಕೊಂಡು ಅಳುತ್ತಲೂ ಮಾತಾಡುತ್ತಲೂ ಪೆಗಟಿಗೆ ಉತ್ತರ ಕೊಡತೊಡಗಿದಳು. ಹೀಗೊಂದು ಹಿಂಸೆಯನ್ನೇಕೆ ಕೊಡುತ್ತಿದ್ದೀಯಾ ಪೆಗಟಿ? ಏನೋ ಕೆಲವು ಮಾತುಗಳನ್ನು ಮಾತ್ರ ಆಡಿರುತ್ತೇವೆ, ಯಾವ ವಾಗ್ದಾನವೂ ಆಗಿರುವುದಿಲ್ಲ. ಅವನು ನನ್ನನ್ನು ನೋಡಿ ಮರುಳಾಗಿರುವನು ಎಂದು ಒದರಿದೆಯಲ್ಲ, ಅದೇನಿದ್ದರೂ ನಾನು ಮಾಡುವುದೇನು? ಇತರರು ಅವರಿಗೆ ಖುಷಿ ಬಂದಂತೆ ನನ್ನನ್ನು ಕುರಿತಾಗಿ ಗ್ರಹಿಸಿಕೊಂಡರೆ ಅವರಿಗಾಗಿ ನಾನು ತಲೆ ಬೋಳಿಸಿಕೊಂಡು ಕುರೂಪಿಯಾಗಿ ಕುಳಿತಿರಬೇಕೆನ್ನುವ್ಯಾ? ನಿನ್ನ ಅಂತರಂಗದ ಬಯಕೆ ಹಾಗಿದ್ದರೆ ಹೇಳಿಬಿಡು ಪೆಗಟಿ. ಈ ಉತ್ತರವು ಪೆಗಟಿಯನ್ನು ಇರಿಯಿತು. ಅವಳು ಅಳಲಾರಂಭಿಸಿದಳು. ತಾಯಿ ನನ್ನ ಹತ್ತಿರ ಬಂದು, ದೇವಿ, ನಿನ್ನಲ್ಲಿ ನನಗೆ ಪ್ರೀತಿ ಕಡಿಮೆಯಾಗಿ ಹೀಗೆ ಮಾಡುತ್ತಿದ್ದೇನೆಂದು ಪೆಗಟಿ ಓರೆಯಲ್ಲಿ ಒದರುತ್ತಾಳಲ್ಲ, ಅದು ನ್ಯಾಯವೇ ಎಂದು ಹೇಳುತ್ತಾ ನನ್ನನ್ನು ಅಪ್ಪಿಕೊಂಡಳು. ಹಾಗೆ ಯಾರೂ ಯಾವಾಗಲೂ ಹೇಳಲಿಲ್ಲ ಎಂದು ಹೇಳುತ್ತಾ ಪೆಗಟಿ ಮತ್ತಷ್ಟು ಜೋರಾಗಿ ಅಳತೊಡಗಿದಳು. ಯಾರೂ ಹೇಳಲಿಲ್ಲ? ನೀನು ಹೇಳಿದ ಮಾತುಗಳ ಅರ್ಥ ಹಾಗಲ್ಲದೆ ಮತ್ತೆ ಹೇಗೆ? ಹೊಸ ಲಂಗ ನನಗೆ ಅಗತ್ಯವಿದ್ದರೂ ಹಳೆ ಲಂಗದಲ್ಲೇ ನಾನು ದಿನ ದೂಡುತ್ತಿರುವುದು ಯಾರಿಗೆ ಹಣ ಉಳಿಸುವುದಕ್ಕೋಸ್ಕರ? ಮತ್ತೆ ಈಗ 3 ತಿಂಗಳಾಯ್ತು ನನ್ನ ಲಂಗ ಹರಿದು ಎಂದನ್ನುತ್ತಾ ತಾಯಿ ತನ್ನ ಕೆನ್ನೆಯನ್ನು ನನ್ನ ಮುಖಕ್ಕೆ ಒತ್ತಿಟ್ಟುಕೊಂಡು ಪುನಃ ಮಾತನಾಡತೊಡಗಿದಳು. ನಾನು ನಿನ್ನನ್ನು ಸಾಕೋದಿಲ್ಲವೇ ದೇವಿ? ನಾನು ನಿನ್ನ ವೈರಿಯೇ ದೇವಿ? ನಾನು ನಿನಗೆ ಜೋರು ಮಾಡುತ್ತೇನೆಯೇ ದೇವಿ? ಇದೆಲ್ಲ ಹೌದೆಂದು ಬೇಕಾದರೂ ಹೇಳು ದೇವಿ. ಪೆಗಟಿ ನಿನ್ನ ಕಡೆಯವಳು, ಅವಳು ಮಾತ್ರ ನಿನ್ನನ್ನು ಪ್ರೀತಿಸುವವಳೆಂದೇ ಬೇಕಾದರೂ ಹೇಳಿಬಿಡು ಎಂದು ಮೊದಲಾಗಿ ಗದ್ಗದ ಕಂಠದಿಂದ ಉದ್ದುದ್ದವಾಗಿ ಹೇಳಿದಳು. ಇಷ್ಟಾಗುತ್ತಾ ನನಗೆ ಅರಿಯದೆ ನಾವು ಮೂವರೂ ಅಳತೊಡಗಿದೆವು. ಸ್ವರದಲ್ಲಿ ಅವರಿಬ್ಬರ ಅಳುವಿನ ಸ್ವರಕ್ಕಿಂತಲೂ ನನ್ನದು ಮೇಲಾಗಿತ್ತು. ನನ್ನ ದುಃಖಾತಿರೇಕದಲ್ಲಿ ನಾನು ಪೆಗಟಿಯನ್ನು ನೋಡಿ ಮೂರ್ಖಿ ಮೃಗ ಎಂದಂದು ಬಿಟ್ಟೆ. ಪೆಗಟಿಗೆ ನನ್ನ ಮಾತು ಕೇಳಿ ಒಂದು ಕಡೆಯಿಂದ ದುಃಖವೂ ಮತ್ತೊಂದು ಕಡೆಯಿಂದ ನನ್ನ ಮೇಲಿನ ಪ್ರೀತಿಯೂ ಹೆಚ್ಚಿತು. ಅವಳು ನನ್ನ ತಾಯಿಯ ಕ್ಷಮೆಯನ್ನು ಬೇಡಿದಳು. ತಾಯಿಯನ್ನು ಅಪ್ಪಿಕೊಂಡು ತನ್ನ ಕೆಲವು ಗುಂಡಿಗಳನ್ನು ಕಳೆದುಕೊಂಡಳು. ಕೊನೆಗೆ ನನ್ನನ್ನು ಅಪ್ಪಿಕೊಂಡು ಇನ್ನೂ ಕೆಲವು ಸ್ಫೋಟನೆಗಳನ್ನು ನಡೆಸಿದಳು. ಹೀಗೆಲ್ಲ ಆಗುತ್ತಾ ನಾವು ರಾಜಿಯಾದೆವು. ಇಷ್ಟೆಲ್ಲ ಆದ ಕೆಲವು ದಿನಗಳ ಅನಂತರವೋ ಅಥವಾ ಒಂದೆರಡು ವಾರಗಳ ಅನಂತರವೋ ಅಂತೂ ಒಂದು ಆದಿತ್ಯವಾರ ದಿನ ಈ ಮೊದಲು ಪ್ರಸ್ತಾಪಿಸಿರುವ ಗೃಹಸ್ಥರು ಇಗರ್ಜಿಯಿಂದ ನಮ್ಮ ಜೊತೆಯಲ್ಲೇ ನಮ್ಮ ಮನೆಗೆ ಬಂದರು. ನಮ್ಮಲ್ಲಿದ್ದ ಪ್ರಖ್ಯಾತವಾದ ಒಂದು ಜಿರೇನಿಯಂ ಹೂವನ್ನು ನೋಡಲು ಬಂದದ್ದೆಂದು ಆ ಗೃಹಸ್ಥರು ನನ್ನೊಡನೆ ಹೇಳಿದ್ದು ಈಗಲೂ ಜ್ಞಾಪಕವಿದೆ. ಆದರೆ ಅವರು ಆ ಹೂವನ್ನು ಕಂಡಾಗ ವಿಶೇಷವಾಗಿ ಅದನ್ನು ಕುರಿತು ಗಮನ ಕೊಟ್ಟಂತೆ ಕಾಣಲಿಲ್ಲ. ಜಿರೇನಿಯಂ ಗಿಡವು ನಮ್ಮ ಕೋಣೆಯ ಕಿಟಕಿಯ ದಂಡೆಯಲ್ಲಿ ಒಂದು ಚಟ್ಟಿಯಲ್ಲಿತ್ತು. ಕೋಣೆಯಲ್ಲಿ ಕುಳಿತು ಮಾತಾಡುತ್ತಾ ಆ ಹೂವಿನ ಒಂದೆರಡು ಕುಸುಮಗಳನ್ನು ತನಗೆ ಕೊಡಬೇಕೆಂದು ಗೃಹಸ್ಥರು ತಾಯಿಯನ್ನು ಯಾಚಿಸಿದರು. ಕುಸುಮಗಳನ್ನು ಎಷ್ಟು ಬೇಕಾದರೂ ಅವರು ತೆಗೆದುಕೊಳ್ಳಬಹುದೆಂದು ತಾಯಿ ಹೇಳಿದರು. ತಾಯಿಯೇ ಕುಸುಮಗಳನ್ನು ಕೊಯ್ದು ಕೊಡಬೇಕೆಂದು ಅವರು ಹಠ ಮಾಡಿದರು. ಕೊನೆಗೆ ತಾಯಿ ಒಂದೆರಡು ಕುಸುಮಗಳನ್ನು ಕೊಯ್ದು ಅವರಿಗೆ ಕೊಟ್ಟಳು. ಗೃಹಸ್ಥರು ಆ ಕುಸುಮಗಳನ್ನು ಸದಾ ಕಾಪಾಡಿಕೊಂಡು ತಾನು ಇಟ್ಟುಕೊಳ್ಳುವುದಾಗಿ ತಾಯಿಯೊಡನೆ ಸಂತೋಷ ಭರಿತರಾಗಿ ಹೇಳಿದಾಗ ಒಂದೆರಡು ದಿನಗಳಲ್ಲಿ ಒಣಗಿ ಹೋಗುವ ಆ ಹೂವಿನ ಎಸಳಿನ ವಿಷಯದಲ್ಲಿ ಅವರಿಗೆ ಏನೂ ತಿಳುವಳಿಕೆ ಇಲ್ಲವೆಂದು ಅವರೊಬ್ಬ ದೊಡ್ಡ ಹೆಡ್ಡರೇ ಎಂದು ನಾನು ಗ್ರಹಿಸಿಕೊಂಡೆನು. ಹೀಗೆ ಕೆಲವು ದಿನಗಳು ಕಳೆಯುತ್ತಾ ಬಂದ ಹಾಗೆ ಸಂಜೆಯ ಸಮಯದಲ್ಲಿ ಪೆಗಟಿ ನಮ್ಮ ಜೊತೆಯಲ್ಲಿ ಕುಳಿತಿರುವುದು ಕಡಿಮೆಯಾಯಿತು. ಆದರೂ ನಮ್ಮ ಮೂವರೊಳಗಿನ ಪ್ರೀತಿ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಆದರೆ ತಾಯಿ ಪೆಗಟಿಯನ್ನು ಕಂಡರೆ ಮೊದಲಿಗಿಂತಲೂ ಹೆಚ್ಚಾಗಿ ಹೆದರುತ್ತಿದ್ದಳು. ಈ ವಿಧದ ತಾಯಿಯ ಹೆದರಿಕೆಗೆ ಕಾರಣವನ್ನು ನಾನು ಅರಿಯಲಾರದವನಾಗಿದ್ದರೂ ತಾಯಿ ಅವಳ ಒಳ್ಳೆಯ ಉಡುಪುಗಳನ್ನೆಲ್ಲ ಬಿಡದೆ ತೊಟ್ಟು ಮಾಸುವುದನ್ನು ಪೆಗಟಿಯು ಆಕ್ಷೇಪಿಸಿರಬೇಕು, ಅಥವಾ ನೆರೆ ಗೃಹಸ್ಥರ ಮನೆಗೆ ಆಗಾಗ ಹೋಗುವುದು ಸರಿಯಲ್ಲವೆಂದು ಪೆಗಟಿ ಅಂದಿರಬೇಕು. ಈ ಎರಡರ ಪೈಕಿ ಯಾವುದೋ ಒಂದು ಕಾರಣವಾಗಿರಬೇಕೆಂದು ನಾನು ಊಹಿಸಿಕೊಂಡಿದ್ದೆ. ಕರಿಮೀಸೆಯ ಗೃಹಸ್ಥರು ಆಗಾಗ ನಮ್ಮ ಮನೆಗೆ ಬರತೊಡಗಿದರು. ಅವರ ಬರೋಣವು ಎಷ್ಟೇ ಹೆಚ್ಚಿದರೂ ಅವರನ್ನು ಕುರಿತಾದ ನನ್ನ ಹೆದರಿಕೆಯೂ ದ್ವೇಷವೂ ಮೊದಲಿನಂತೆಯೇ ಇದ್ದವು. ಅವರ ಮೇಲೆ ಒಂದು ವಿಧವಾದ ಮಾತ್ಸರ್ಯವೂ ನನ್ನಲ್ಲಿ ಉತ್ಪನ್ನವಾಯಿತು. ನಮ್ಮ ಸುಖ ಸಂತೋಷಗಳ ಮಧ್ಯೆ ಸ್ವಯಂ ಪ್ರೇರಿತರಾಗಿ ತಾವು ಸಹಾಯಕರೆಂಬಂತೆ ಅನಗತ್ಯವಾಗಿ ಅವರು ಪ್ರವೇಶಿಸುತ್ತಿದ್ದಾರೆಂದು ನಾನು ತಿಳಿಯತೊಡಗಿದೆ. ತರ್ಕಗಳಿಂದ ತೋರಿಸಿಕೊಡಲಾಗದಿದ್ದರೂ ನಿಜವಾಗಿಯೂ ನಮ್ಮಲ್ಲಿ ಅನೇಕರ ಕುರಿತು ಒಂದು ವಿಧದ ಮಾರ್ಮಿಕ ಅಂತರಂಗ ಪ್ರೇರಣೆಯಿಂದ ಜಿಗುಪ್ಸೆ, ವಿರೋಧ, ದ್ವೇಷ ಉಂಟಾಗುವ ಕ್ರಮದಲ್ಲಿ ನನಗೆ ಆ ಗೃಹಸ್ಥರನ್ನು ಕುರಿತು ಅಂತರಂಗದಲ್ಲೇ ವಿರೋಧ ದ್ವೇಷ ಉಂಟಾಗಿತ್ತು. ನಮಗೂ ಅವರಿಗೂ ನಡೆದು ಹೋಗುತ್ತಿದ್ದ ಚಿಕ್ಕ ಚಿಕ್ಕ ಪ್ರಸಂಗಗಳ ಬಲೆಯಿಂದ ಅವರನ್ನು ಕುರಿತಾದ ನಮಗಿದ್ದ ದ್ವೇಷದ ಕಾರಣಗಳನ್ನು ಹೆಕ್ಕಿ ತೆಗೆಯುವ ಶಕ್ತಿ ನನಗೆ ಆಗ ಇರಲಿಲ್ಲ. ಹೀಗೆ ದಿನ ಕಳೆಯುತ್ತಾ ಆ ಗೃಹಸ್ಥರ ಹೆಸರು ಮಿಸ್ಟರ್ ಮರ್ಡ್ಸ್ಟನ್ ಎಂದು ನನಗೆ ತಿಳಿಯಿತು. ಒಂದು ದಿನ ಬೆಳಿಗ್ಗೆ ಮಿಸ್ಟರ್ ಮರ್ಡ್ಸ್ಟನ್ನರು ಕುದುರೆಯನ್ನೇರಿ ನಮ್ಮ ಮನೆಗೆ ಬಂದರು. ನಮ್ಮ ಹಣ್ಣಿನ ತೋಟದಲ್ಲಿ ಇದ್ದ ತಾಯಿಯನ್ನು ಕಂಡು ಕುದುರೆಯನ್ನು ನಿಲ್ಲಿಸಿ ತಾನು ಲವ್ ಸ್ಟಾಫಿನ ಕೆಲವು ಸ್ನೇಹಿತರನ್ನು ನೋಡಲು ಹೋಗುವುದಾಗಿಯೂ ನಾನು ಇಷ್ಟಪಟ್ಟರೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಬರುವುದಾಗಿಯೂ ತಿಳಿಸಿದರು. ಅಂದಿನ ಬೆಳಗ್ಗಿನ ಬಿಸಿಲು, ಚಳಿ, ಗಾಳಿ, ಬೆಳಕು ಯಾರನ್ನಾದರೂ ಹೊರಗೆ ಹೋಗಿ ತಿರುಗಾಡಲು ಪ್ರೇರೇಪಿಸುವಷ್ಟು ಚೆನ್ನಾಗಿದ್ದವು. ಮಿಸ್ಟರ್ ಮರ್ಡ್ಸ್ಟನ್ನರು ಏರಿ ಬಂದಿದ್ದ ಕುದುರೆಗೆ ಅಂತ ಮನಸ್ಸುಂಟಾಗಿ ನಿಂತಲ್ಲಿ ನಿಲ್ಲದೆ ಹೋಗೋಣವೆಂದು ತವಕ ಪಡುತ್ತಿದ್ದಿತು. ನಾನು ಆ ಗೃಹಸ್ಥರ ಜೊತೆಯಲ್ಲಿ ಹೋಗಲು ಸಮ್ಮತಿಸಿದೆ. ನನ್ನನ್ನು ಪೆಗಟಿಯು ಮಹಡಿಯ ಮೇಲೆ ಕರೆದುಕೊಂಡು ಹೋಗಿ ದುಸ್ತು ಮಾಡತೊಡಗಿದಳು. ನನಗೆ ತಲೆ ಬಾಚಿ ದುಸ್ತು ಆಗುವವರೆಗೆ ಮಿಸ್ಟರ್ ಮರ್ಡ್ಸ್ಟನ್ನರು ಬೇಲಿಯ ಹೊರಗಡೆಯಿಂದ ಒಳಗಿದ್ದ ನನ್ನ ತಾಯಿಯೊಡನೆ ಮಾತಾಡುತ್ತಿದ್ದರು. ಅವರಿಬ್ಬರೂ ಮಧ್ಯೆ ಚಿಕ್ಕ ಬೇಲಿ ಇದ್ದರೂ ಅತ್ತಿಂದಿತ್ತ ತಿರುಗಾಡುತ್ತಾ ಮಾತಾಡುತ್ತಾ ಒಮ್ಮೊಮ್ಮೆ ಇಬ್ಬರೂ ಒಟ್ಟಾಗಿ ಕುತೂಹಲದಿಂದ ಬಗ್ಗಿ ಒಂದು ಹೂವನ್ನೋ ಗಿಡವನ್ನೋ ನೋಡುತ್ತಿದ್ದರು. ನಮ್ಮ ಮಹಡಿಯಿಂದ ಅದೆಲ್ಲ ಕಾಣಿಸುತ್ತಿತ್ತು. ಅವರು ಬಗ್ಗಿ ನೋಡುತ್ತಿದ್ದ ಸಮಯದಲ್ಲೆಲ್ಲ ನನ್ನ ತಲೆ ಬಾಚುತ್ತಿದ್ದ ಪೆಗಟಿ ತಲೆಯನ್ನು ಹಣಿಗೆಯಿಂದ ನನಗೆ ನೋವಾಗುವಷ್ಟು ಒತ್ತಿ ಬಾಚುತ್ತಿದ್ದಳು. ನನ್ನ ದುಸ್ತು ಆದ ನಂತರ ನನ್ನನ್ನು ಕರೆದುಕೊಂಡು ಹೋಗಿ ಕುದುರೆಯ ಮೇಲೆ ಕುಳ್ಳಿರಿಸಿದರು. ನನ್ನ ಹಿಂದೆ ಮಿಸ್ಟರ್ ಮರ್ಡ್ಸ್ಟನ್ನರು ಕುಳಿತು ನಾವು ಲವ್ ಸ್ಟಾಫಿನ ಕಡೆ ಹೊರಟೆವು. ಕುದುರೆಯ ಮೇಲೆ ಕುಳಿತಿದ್ದ ನನ್ನನ್ನು ಮಿಸ್ಟರ್ ಮರ್ಡ್ಸ್ಟನ್ನರು ಒಂದು ಕೈಯಿಂದ ಹಿಡಿದುಕೊಂಡಿದ್ದರು. ನಾನು ಒಮ್ಮೊಮ್ಮೆ ಏನೇನೋ ನೆಪ ಮಾಡಿಕೊಂಡು ಅವರ ಮುಖವನ್ನು ನೋಡುತ್ತಿದ್ದೆ. ಅವರ ಕಣ್ಣು, ಮುಖದ ಮೇಲಿನ ರೋಮ, ಮೀಸೆ ಎಲ್ಲವೂ ಕರ್ರಗಿದ್ದವು. ಅವರ ಮುಖವನ್ನು ನುಣ್ಣಗೆ ಕ್ಷೌರ ಮಾಡಿದ್ದುದರಿಂದ ಚರ್ಮದ ಮೇಲೆ ಕರಿ ಚುಕ್ಕೆಗಳಿದ್ದಂತೆ ರೋಮದ ಬುಡ ತೋರುತ್ತಿದ್ದುವು. ತಿದ್ದಿದ ಹುಬ್ಬು, ಮೀಸೆ, ಕರ್ರಗಿನ ಕಣ್ಣು, ಬಲವಾದ ದವಡೆಗಳಿಂದ ಮಿಸ್ಟರ್ ಮರ್ಡ್ಸ್ಟನ್ನರು ಸುಂದರ ಪುರುಷರೆಂದೇ ನಾನು ಭಾವಿಸಿದೆ. ಮತ್ತು ಈಗ ಗ್ರಹಿಸುವಾಗ ನನ್ನ ಹೆಡ್ಡು ತಾಯಿಯೂ ನಾನು ಗ್ರಹಿಸಿದಂತೆಯೇ ಗ್ರಹಿಸಿರಬೇಕೆಂದು ತೋರುತ್ತದೆ. ನಾವು ಹೀಗೆ ಕುದುರೆಯ ಮೇಲೆ ಮುಂದರಿಸಿ ಹೋಗಿ ಲವ್ ಸ್ಟಾಫ್ಗೆ ತಲುಪಿದೆವು. ಲವ್ ಸ್ಟಾಫ್ ಸಮುದ್ರ ಕರೆಯ ಒಂದು ಚಿಕ್ಕ ಊರು. ನಾವು ಅಲ್ಲಿನ ಒಂದು ಹೋಟೆಲ್ಗೆ ಹೋದೆವು. ಹೋಟೆಲ್ನ ಒಳಗೆ ಕುರ್ಚಿಗಳನ್ನೆಲ್ಲ ಸಾಲಾಗಿ ಇಟ್ಟುಕೊಂಡು ಇಬ್ಬರು ಹಾಯಾಗಿ ಮಲಗಿದ್ದರು. ಅವರು ಎಡೆಬಿಡದ ಸಿಗರೆಟ್ ಸೇದುತ್ತಿದ್ದರು. ನಮ್ಮನ್ನು ಕಂಡ ಕೂಡಲೇ ಪಕ್ಕನೆ ಎದ್ದು ನಮಸ್ಕಾರ ಮಿಸ್ಟರ್ ಮರ್ಡ್ಸ್ಟನ್ ಎಂದರು. ಅವರಲ್ಲಿ ಒಬ್ಬನು ನನ್ನನ್ನು ನೋಡುತ್ತಾ ಸಲಿಗೆಯಿಂದ, ಈ ಪೋರ ಯಾರು? ನೀನು ಬರುವುದು ತಡವಾದನ್ನು ಕಂಡು ನೀನು ಬದುಕಿದ್ದೀಯೋ ಸತ್ತೇ ಹೋದೆಯೋ ಎಂದು ಹೆದರಿದ್ದೆವು ಎಂದನ್ನುತ್ತಾ ಹೊರಟಾಗಿ ಹಾ ಎಂದು ನಗಾಡಿದನು. ಇವನು ಚಿಕ್ಕ ಡೇವಿಡ್ ಅಂದರು ಮಿಸ್ಟರ್ ಮರ್ಡ್ಸ್ಟನ್ರು. ಡೇವಿಡ್ ಸರಿ, ಆದರೆ ಡೇವಿಡ್ ಜೋನ್ಸ್ ಏನು? ಅಲ್ಲ, ಡೇವಿಡ್ ಕಾಪರ್ ಫೀಲ್ಡ್ ಎಂದು ಉತ್ತರವಿತ್ತರು ಮಿಸ್ಟರ್ ಮರ್ಡ್ಸ್ಟನ್ರು. ಓಹೋ, ಅವನು ಆ ಮನೋಹರಿ ವಿಧವೆಯ ರಗಳೆ. ಇಷ್ಟು ಒಬ್ಬನು ಹೇಳಿ ಪೂರೈಸುವುದರೊಳಗೆ ಮತ್ತೊಬ್ಬ ದಿವಂಗತ ಡೇವಿಡ್ ಕಾಪರ್ ಫೀಲ್ಡ್ನ ವಿಧವೆ, ಸುಂದರಿಯ ಮಗನೇನು ಎಂದು ಕೇಳಿದನು. ಕ್ವಿನಿಯನ್, ನಮ್ಮಲ್ಲಿ ಚುರುಕಿನವರಿದ್ದಾರೆ, ಎಚ್ಚರ ಅಂದನು ಬಹಳಷ್ಟನರು. ಯಾರು ಎಂದು ಕ್ವಿನಿಯನ್ ಪ್ರಶ್ನಿಸಿದನು. ಚುರುಕಿನವರು ನಮ್ಮ ಮಧ್ಯೆ ಯಾರು ಎಲ್ಲಿ ಇದ್ದಾರೆಂದು ನಾನು ಕಣ್ಣು ತಿರುಗಿಸಿ ನೋಡಿದನು. ಶೆಫೀಲ್ಡಿನ ಬ್ರೂಕ್ಸ್ ಎಂದು ಮಿಸ್ಟರ್ ಮರ್ಡ್ಸ್ಟನರ್ ಎಂದರು. ಈ ಹೆಸರು ಕೇಳಿ ನನಗೆ ಸಮಾಧಾನವಾಯಿತು. ಚುರುಕಿನವನು ನಾನಾಗಿರಬಹುದೋ ಎಂದು ಶಂಕಿಸುತ್ತಿದ್ದ ನನಗೆ ಸಂಶಯ ನಿವಾರಣೆಯಾಗಿ ನಾನು ಅವರ ಮಾತುಕತೆ ವಿನೋದಗಳಲ್ಲಿ ಭಾಗವಹಿಸುವಂತಾಯಿತು. ಶೆಫೀಲ್ಡ್ನ ಬ್ರೂಕ್ಸ್ನ ಹೆಸರು ಕೇಳಿ ಅವರೆಲ್ಲರೂ ತುಂಬಾ ನಗಾಡಿದರು. ನಾನು ಅವರ ಜೊತೆ ಸೇರಿ ನಗಾಡಿದೆ. ಅವರೆಲ್ಲರೂ ಸೇರಿ ಬ್ರೂಕ್ಸಿನ ಆರೋಗ್ಯ ವರ್ಧನೆಗೆ ಅಂದುಕೊಂಡು ವೈನ್ ಮತ್ತು ಬಿಸ್ಕೆಟ್ಗಳನ್ನು ತರಿಸಿ ನನಗೂ ಕೊಟ್ಟು ಶೆಫೀಲ್ಡಿನ ಬ್ರೂಕ್ಸ್ ಹಾಳಾಗಿ ಹೋಗಲಿ ಎಂದು ಹೇಳಪ್ಪ ಎಂದು ಹೇಳಿದರು. ಅವರು ಹೇಳಿಕೊಟ್ಟಂತೆ ನಾನು ಹೇಳಿದ ನಂತರ ನಾವೆಲ್ಲ ವೈನ್ ಕುಡಿದೆವು. ಪುನಃ ನಾವೆಲ್ಲರೂ ಜೊತೆ ಸೇರಿ ಉತ್ಸಾಹ ಭರಿತರಾಗಿ ನಗಾಡಿದೆವು. ಅನಂತರ ಹಸಿರು ಹುಲ್ಲಿನ ಮೇಲೆ ತಿರುಗಾಡಿದೆವು. ಬಂಡೆಗಳನ್ನೇರಿ ದೂರದರ್ಶಿಗಳನ್ನು ಹಿಡಿದುಕೊಂಡು ಸೃಷ್ಟಿ ವೈಚಿತ್ರ್ಯವನ್ನು ನೋಡಿದೆವು. ದೂರದರ್ಶಿಯಲ್ಲಿ ನಾನು ವಿಶೇಷವೇನನ್ನೂ ಕಾಣದಿದ್ದರೂ ಅವರು ತೋರಿಸಿದ ಗೌರವಕ್ಕಾಗಿ ಎಲ್ಲವನ್ನೂ ಕಂಡವನಂತೆ ನಟಿಸಿ ಗಾಂಭೀರ್ಯದಿಂದ ನಾನು ಕಂಡನೆಂದು ಹೇಳಿದೆ. ಅನಂತರ ಸಮುದ್ರ ಕರೆಯಲ್ಲಿದ್ದ ಒಂದು ದೋಣಿಯನ್ನೇರಿದೆವು. ನನ್ನನ್ನು ಒಬ್ಬ ನಾವಿಕನ ಜೊತೆಯಲ್ಲಿ ಬಿಟ್ಟು ಮಿಸ್ಟರ್ ಮರ್ಡ್ಸ್ಟನ್ ಮತ್ತು ಮೊದಲನೇ ಇಬ್ಬರು ನಾವಿಕರು ದೋಣಿಯ ಒಳಭಾಗಕ್ಕೆ ಹೋದರು. ಅವರು ಅಲ್ಲಿ ಏನೇನೋ ರೆಕಾರ್ಡ್ಗಳನ್ನು ತನಿಖೆ ನೋಡುತ್ತಿದ್ದುದನ್ನು ಒಂದು ಕಂಡಿಯಿಂದ ನಾನು ಒಮ್ಮೊಮ್ಮೆ ನೋಡುತ್ತಿದ್ದೆ. ಒಳಗಿನಿಂದ ಬರುತ್ತಿದ್ದ ಸಿಗರೆಟ್ಟಿನ ಹೊಗೆ ಹೊಗ್ಗಂಡಿಗಾಗಿ ಮೇಲೆ ಬಂದು ಗಾಳಿಯಲ್ಲಿ ತೇಲಿ ಹೋಗುತ್ತಿತ್ತು. ನನ್ನ ಜೊತೆಯಲ್ಲಿ ಆ ಒಬ್ಬ ನಾವಿಕ ಮಾತ್ರ ಬಿದ್ದುದರಿಂದ ನಾನು ಒಬ್ಬ ಸಮಾಜ ಧರ್ಮವನ್ನರಿತ ಗೃಹಸ್ಥನಾಗಬೇಕೆಂದು ಗ್ರಹಿಸಿ ಅವನೊಡನೆ ಮಾತನಾಡಲು ಹೊರಟೆ. ಜೊತೆಯಲ್ಲಿದ್ದವನ ಹೆಸರನ್ನು ನನಗೆ ಯಾರು ಹೇಳಿಕೊಟ್ಟಿರದಿದ್ದರೂ ಅವನ ಬನಿಯನ್ನಿನ ಮೇಲಿನ ದೊಡ್ಡ ಅಕ್ಷರಗಳಲ್ಲಿ ಸ್ಕೈಲಾರ್ಕ್ ಎಂದು ಬರೆದಿದ್ದುದನ್ನು ಕಂಡು ಅದೇ ಅವನ ಹೆಸರಾಗಿರಬೇಕೆಂದು, ಅವನ ಮನೆಯೇ ದೋಣಿಯಾಗಿದ್ದುದರಿಂದ ಅವನ ವಿಳಾಸ ಹೆಸರು ಮೊದಲಾದವನ್ನು ಈ ರೀತಿ ಬರೆದುಕೊಂಡಿರಬೇಕೆಂದು ಗ್ರಹಿಸಿಕೊಂಡೆ. ಈ ನವೀನ ಕ್ರಮದ ಹೆಸರಿನ ಬೋರ್ಡ್ ಅನ್ನು ಕಂಡು ಸಂತೋಷಪಟ್ಟೆ. ಅವನನ್ನು ಮಿಸ್ಟರ್ ಸ್ಕೈಲಾರ್ಕ್ ಎಂದು ಸಂಬೋಧಿಸಿ ಮಾತನಾಡಲು ಆರಂಭಿಸಿದಾಗ ಮಾತ್ರ ಆ ಹೆಸರು ಅವನ ದೋಣಿಯದು ಎಂದು ತಿಳಿದೆ. ಈ ಪ್ರಸಂಗದಲ್ಲಿ ನನಗೆ ಸ್ವಲ್ಪ ನಾಚಿಕೆಯಾದರೂ ಅಂದಿನ ಪ್ರಯಾಣ ವಿಶೇಷ ಅನುಭವಕಾರಿಯಾಗಿದ್ದಿತು. ಆ ದಿನ ರಾತ್ರಿ ಆಗುವುದರ ಮೊದಲು ನಮ್ಮ ಮನೆಗೆ ತಲುಪಿದೆವು. ಮಿಸ್ಟರ್ ಮರ್ಡ್ಸ್ಟನರು ನನ್ನನ್ನು ನಮ್ಮ ಮನೆಯಲ್ಲೇ ಬಿಟ್ಟು ಅವರ ಮನೆ ಕಡೆಗೆ ಹೋದರು. ರಾತ್ರಿ ನನ್ನ ಆ ದಿನದ ಅನುಭವವನ್ನೆಲ್ಲ ತಾಯಿಗೆ ಕೂಲಂಕಷವಾಗಿ ವರದಿ ಮಾಡಿದೆ. ಅವಳ ರೂಪವನ್ನು ಕುರಿತು ಅವರು ಮನೋಹರಿ ಸುಂದರಿ ಎಂದದ್ದನ್ನು ಕೇಳುವಾಗ ತಾಯಿಯ ಮುಖ ಕೆಂಪಾಗಿ ತೇಜೋಮಯವಾಗುತ್ತಿತ್ತು. ಶೆಫೀಲ್ಡಿನ ಬ್ರೂಕ್ಸ್ ಯಾರಿರಬಹುದು ಎಂದು ತಾಯಿಯನ್ನು ವಿಚಾರಿಸಿದ್ದಕ್ಕೆ ಅವನೊಬ್ಬ ಕತ್ತಿ ಚೂರಿ ಮಚ್ಚುಗಳ ತಯಾರಕನಿರಬೇಕೆಂದು ತಾಯಿ ತಿಳಿಸಿದಳು. ಆ ದಿನ ರಾತ್ರಿ ನಾವು ಮಲಗುವ ಮೊದಲು ತಾಯಿಯು ಮತ್ತೊಮ್ಮೆ ಲವ್ ಸ್ಟಾಫಿನ ಆ ಬುದ್ಧಿ ಇಲ್ಲದ ಜನ ಏನೇನೆಂದರೆಂದು ತಿಳಿಸಬೇಕೆಂದಳು. ಅಪ್ಪ ಡೇವಿ, ಅವರು ಅಂದದ್ದೇನು ನನ್ನ ಕುರಿತು ಎಂದು ತಾಯಿ ಕೇಳಿದಳು. ಮನೋಹರಿ ಎಂದು ಹೇಳಿ ನಾನು ಮುಂದುವರಿಸುವ ಮೊದಲೇ ನನ್ನ ಬಾಯಿಗೆ ಅಡ್ಡ ಕೈಯಿಟ್ಟು ಹಾಗೆ ಹೇಳಲು ಆ ಕಾರಣವಿಲ್ಲ, ಹಾಗೆ ಹೇಳಲಿಲ್ಲ, ಏನೇನಾದರೂ ಹೇಳಬೇಡ ಎಂದು ತಾಯಿ ಎಂದಳು. ನಾನು ಬಿಡಿಸಿಕೊಂಡು ಇಲ್ಲ, ಮನೋಹರಿ ಸುಂದರಿ ಸ್ಫುರದ್ರೂಪಿ ಮಿಸ್ಸಸ್ ಕಾಫರ್ ಫೀಲ್ಡ್ ಎಂದಂದರು ಎಂದು ಹೇಳತೊಡಗಿದೆ. ಪುನಃ ತಾಯಿ ನನ್ನ ಬಾಯನ್ನು ಮುಚ್ಚಿ ತಡೆಯತೊಡಗಿದಳು. ಇಲ್ಲ, ಖಂಡಿತವಾಗಿಯೂ ಹೇಳಿದಳು. ಸುಂದರಿ ಸ್ಫುರದ್ರೂಪಿ ಮುದ್ದು ಮುಖದ ವಿಧವೆ ಎಂದು ಸಹ ಹೇಳಿದರು ಎಂದು ನನ್ನ ಸತ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿದೆ. ಕೊನೆಗೆ ತಾಯಿ ಸ್ವಲ್ಪ ಗುಟ್ಟಾಗಿಯೇ ಅನ್ನುವಂತೆ, ಇಂಥ ಬುದ್ಧಿ ಇಲ್ಲದವರು, ನಾಚಿಕೆಯೂ ಇಲ್ಲದವರು ಅಲ್ಲವೇ ಡೇವಿ? ಅವಳಂಥದ್ದನ್ನು ಇನ್ನು ಪೆಗಟಿಗೆ ಹೇಳಿ ಅವಳನ್ನು ಸಿಟ್ಟಿಗೆ ಇಳಿಸಬೇಡ, ನಾನೊಬ್ಬಳು ಸಿಟ್ಟಾದದು ಸಾಕು ಅಂದಳು. ಆ ದಿನ ನನ್ನನ್ನು ಬಹಳವಾಗಿ ಮುದ್ದಿಸಿದಳು. ಅನಂತರ ಮಲಗಿ ನಿದ್ರಿಸಿದೆವು. ನಮ್ಮೊಳಗೆ ಈ ಮಾತುಗಳೆಲ್ಲ ನಡೆಯುವಾಗ ತಾಯಿಯ ಮುಖ ಕಳೆ ಏರಿ ಅವಳು ನನ್ನೊಡನೆ ಮಾತನಾಡುತ್ತಿದ್ದಾಗ ನನ್ನ ಮುಖದ ಮೇಲೆ ಬೀಳುತ್ತಿದ್ದ ಬಿಸಿಗಾಳಿ ಈಗಲೂ ನನ್ನ ಸ್ಮರಣೆಯಲ್ಲಿ ಸ್ಪಷ್ಟವಾಗಿ ಉಳಿದಿವೆ. ಇಂಥ ರೂಪ ಸ್ಪರ್ಶದ ನೆನಪು ಈಗಲೇ ಅವೆಲ್ಲ ನನ್ನೆದುರೇ ಇರುವಷ್ಟು ಸ್ಪಷ್ಟವಾಗಿ ಉಳಿದಿರುವಾಗ ನನ್ನ ಪಾಲಿಗೆ ಅವಳು ಮೃತಪಟ್ಟಿದ್ದಾಳೆಂದಾಗಲಿ, ಮುಂದಿನ ದಿನಗಳಲ್ಲಿ ಅವಳ ರೂಪ ಬದಲಾಗಿದ್ದುದನ್ನು ನಾನು ನೋಡಿದ್ದರೂ ಅವಳು ಸುಂದರಿ ಸ್ಫುರದ್ರೂಪಿಯಲ್ಲದೆ ಬೇರೆ ರೀತಿಯಲ್ಲಿ ಇದ್ದಳೆಂದಾಗಲಿ ನಾನು ಹೇಳಿದರೆ ನ್ಯಾಯವಾಗಬಹುದೇ ಎಂದು ಅನೇಕ ಸತಿ ಗ್ರಹಿಸಿದ್ದು ಇದೆ. ತಾಯಿ ಮತ್ತು ನನ್ನೊಳಗೆ ನಡೆದ ಈ ಮಾತುಕತೆಗಳನ್ನು ನಾನು ಪೆಗಟಿಗೆ ಸ್ವಲ್ಪವೂ ತಿಳಿಸಲಿಲ್ಲ. ಕೆಲವು ದಿನಗಳ ನಂತರ ನನ್ನ ತಾಯಿ ಪೂರ್ವದ ನೆರೆ ಗೃಹಸ್ಥರ ಮನೆಗೆ ಹೋಗಿದ್ದಾಗ ನಾನು ಪೆಗಟಿಯು ಕುಳಿತು ಹರಟೆ ತೊಡಗಿದೆವು. ಆಗ ಸ್ವಲ್ಪ ರಾತ್ರಿಯೂ ಆಗಿತ್ತು. ಪೆಗಟಿ ಏನೇನೋ ಆಲೋಚಿಸುತ್ತಿದ್ದಂತೆ ತೋರುತ್ತಾ ನನ್ನನ್ನು ಒಮ್ಮೊಮ್ಮೆ ನೋಡಿ ಹೇಳಬೇಕೋ ಬೇಡವೋ ಎಂದು ಶಂಕಿಸುತ್ತಿರುವಂತೆ ಮಾಡುತ್ತಾ ಕೊನೆಗೆ ಕೇಳಿದಳು, ನನ್ನ ಅಣ್ಣನ ಯಾರ್ಮತ್ ಮನೆಗೆ ಒಂದಾವರ್ತಿ ನಾವಿಬ್ಬರು ಹೋದರಾಗಬಹುದೇನು ದೇವಿ? ಎರಡು ವಾರ ಗಮ್ಮತ್ತಿನಿಂದ ಅಲ್ಲಿ ಇದ್ದು ಬರುವ. ನಿನ್ನ ಅಣ್ಣನ ಮರ್ಜಿ ಹೇಗೆ, ಅದನ್ನು ಮೊದಲು ತಿಳಿಯಬೇಕು ಎಂದು ಬುದ್ಧಿವಂತನಂತೆ ಕೇಳಿದೆ. ಅವನ ಮರ್ಜಿ ಹೇಳುವುದೇನು, ಅವನು ಬಹಳ ಒಳ್ಳೆಯವನು. ಅಲ್ಲಿ ಸಮುದ್ರವಿದೆ, ದೋಣಿ ಹಡಗು ಬೆಸ್ತರವರು, ಆಟ ಆಡಲು ಜನ ಬೇಕಾದ್ರೆ ನಮ್ಮ ಹೇಮ್, ಎಲ್ಲ ಅನುಕೂಲ ಅಲ್ಲಿದೆ ದೇವಿ. ಈ ವಿವರಗಳನ್ನು ಕೇಳಿ ನನಗೆ ಸಂತೋಷವಾಯಿತು. ಆದರೆ ತಾಯಿ ಇದಕ್ಕೊಪ್ಪಬಹುದೋ ಒಪ್ಪಲಾರಳೋ ಎಂಬ ಶಂಕೆ ನನಗಿತ್ತು. ಹಾಗಾಗಿ ತಾಯಿಯನ್ನು ಕೇಳದೆ ಅವಳು ಸಮ್ಮತಿಸದೆ ಹೋಗುವುದು ಅಸಾಧ್ಯವೆಂದೆ. ಅವಳನ್ನು ಒಪ್ಪಿಸುವ ಕೆಲಸ ನನ್ನದು ಅಂದಳು ಪೆಗಟಿ. ಆದರೆ ನಾನೊಬ್ಬ ಮನೆಯ ಗಂಡಸಾಗಿರುವಾಗ ಒಂದು ವಿಷಯದಲ್ಲಿ ನನಗೆ ದಾರಿ ತೋಚದೆ ಕಷ್ಟಪಟ್ಟೆ. ಈ ಆಲೋಚನೆಗಾಗಿ ಎರಡೂ ಮೊಣಕೈಗಳನ್ನು ಮೇಜಿನ ಮೇಲೆ ಊರಿಕೊಂಡು ಅಂಗೈಗಳಿಂದ ಗಲ್ಲವನ್ನು ಹಿಡಿದುಕೊಂಡು ಪೆಗಟಿಯನ್ನು ಕೇಳಿದೆ, ನಾವಿಬ್ಬರೂ ಇಲ್ಲಿಂದ ಹೋದರೆ ಅಮ್ಮನ ಜೊತೆಗೆ ಇರುವವರು ಯಾರು? ಈ ಪ್ರಶ್ನೆಗೆ ಉತ್ತರ ಕೊಡುವುದು ಪೆಗಟಿಗೆ ಖಂಡಿತವಾಗಿಯೂ ಕಷ್ಟವಾಗಬಹುದೆಂದು ನಾನು ನಿರೀಕ್ಷಿಸಿದ್ದೆ. ಆದರೆ ಅವಳು ಸ್ವಲ್ಪ ಬೇರೆ ಕೆಲಸದಲ್ಲಿ ಮಗ್ನಳಾದಂತೆಯೇ ಮಾಡಿಕೊಂಡು, ಅಬ್ಬಾ ನಿನ್ನ ಪ್ರಶ್ನೆಯೇ, ಮಿಸಸ್ ಗ್ರೈಪರ್ಳ ಮನೆಗೆ ತುಂಬಾ ನೆಂಟರು ಬರುವಂತೆ, ನಿನ್ನ ತಾಯಿ 4 ದಿನ ಅಲ್ಲಿಗೆ ಹೋಗಿ ಬರುವಳು ಎಂದಂದಳು. ಹಾಗಾದ್ರೆ ನನ್ನ ಅಡ್ಡಿ ಇಲ್ಲ ಅಂದೆ ನಾನು. ತಾಯಿ ಬರುವ ಸಮಯವನ್ನು ಬಹು ಕಾತರತೆಯಿಂದ ಕಾದುಕೊಂಡಿದ್ದು ಅವಳು ಬಂದ ಕೂಡಲೇ ಈ ಮಹಾವಿಷಯವನ್ನು ತಿಳಿಸಿದನು. ನನ್ನ ಮಟ್ಟಿಗೆ ಈ ವಿಷಯ ಹೊಸತು ಆಶ್ಚರ್ಯಕರವಾದದ್ದು ಮತ್ತು ಸಂತೋಷದ್ದೂ ಆಗಿದ್ದರೂ ತಾಯಿಗೆ ಅದು ಹಾಗೆಲ್ಲ ಕಂಡು ಬಂದಂತೆ ತಾಯಿಯ ಮುಖ ನೋಡುವಾಗ ಕಾಣಲಿಲ್ಲ. ಅವಳು ಆಗಲೇ ಸುಲಭವಾಗಿ ಸಮ್ಮತಿ ಇತ್ತಳು. ನನ್ನ ಊಟದ ಮತ್ತು ದಾರಿ ಖರ್ಚಿನ ಏರ್ಪಾಡುಗಳೆಲ್ಲ ಆಗಲೇ ಮಾಡಲಾದವು. ನಮ್ಮ ಪ್ರಯಾಣಕ್ಕೆ ಏನೆಲ್ಲ ವಿಘ್ನಗಳು ಬರಲಿವೆಯೋ, ಭೂಕಂಪವೋ ಬೆಂಕಿಯೋ ಬಿರುಗಾಳಿಯೋ ಬಂದು ನಮ್ಮ ಪ್ರಯಾಣದ ಸಂತೋಷ ನಿಲ್ಲುವುದೋ ಎಂದು ಹೆದರಿ ದಿನ ಕಳೆಯಬೇಕಾಯಿತು. ಅಂತೂ ಕೊನೆಗೆ ಪ್ರಯಾಣಕ್ಕಾಗಿ ಗೊತ್ತು ಮಾಡಿದ್ದ ದಿನ ನನಗೆ ಆಶ್ಚರ್ಯವಾಗುವಂತೆ ಬಂತೇ ಬಂತು. ಒಂದು ಬಾಡಿಗೆ ಗಾಡಿಯಲ್ಲಿ ನಾವು ಹೋಗಬೇಕೆಂದು ಹಿಂದಿನ ದಿನವೇ ಏರ್ಪಾಡಾಗಿತ್ತು. ಈಜಾರು ಬೂಟ್ಸ್ಗಳನ್ನು ಹಾಕಿಕೊಂಡು ಮಲಗಲು ಬಿಡುವ ಹಾಗಿದ್ದರೆ ನಾನು ಹಾಗೆಯೇ ಮಾಡಲು ತಯಾರಿದ್ದೆ. ಈ ವಿಷಯವನ್ನಿಲ್ಲಿ ಈಗ ಸ್ವಲ್ಪ ಹಗುರವಾಗಿ ಹೇಳುತ್ತಿರುವೆನಾದರೂ ನಾನು ಯಾರ್ಮತ್ತಿಗೆ ಹೋಗಲು ಹೊರಟ ದಿನವನ್ನು ಆಲೋಚಿಸಿದರೆ ಈಗಲೂ ದುಃಖ ಬರುತ್ತದೆ. ನಾನು ಆ ಹೊತ್ತು ಮನೆಯನ್ನು ಬಿಟ್ಟು ಹೊರಡುವಾಗ ಆಗಲೇ ಏನನ್ನೆಲ್ಲ ಕಳೆದುಕೊಳ್ಳಲಿಕ್ಕೆ ಇತ್ತೆಂಬುದನ್ನು ಆಗ ನಾನು ತಿಳಿದಿರಲಿಲ್ಲ. ಮನೆಯನ್ನು ತಾಯಿಯನ್ನು ಎಂದೂ ಬಿಟ್ಟಗಲದವನು ಆ ಪಯಣಕ್ಕಾಗಿ ನಾನು ಎಷ್ಟು ಹಾತೊರೆಯುತ್ತಿದ್ದೇನೆಂದು ಜ್ಞಾಪಿಸಿಕೊಂಡಾಗಲೆಲ್ಲ ನನ್ನ ಕಣ್ಣುಗಳಲ್ಲಿ ನೀರು ಸುರಿಯುತ್ತದೆ. ಮನೆಯನ್ನು ಬಿಟ್ಟು ಬಂಡಿ ಹತ್ತುವಾಗ ತಾಯಿ ಬಂದು ನನ್ನನ್ನು ಅಪ್ಪಿಕೊಂಡು ಮುದ್ದಾಡಿದಳು. ಆಗ ನನಗೆ ಕೇಳಿಸಿದ ಅವಳ ಹೃದಯದ ಬಡಿತ ಈಗಲೂ ಕೇಳುತ್ತಿರುವಂತೆ ಭ್ರಮೆ ಉಂಟಾಗುತ್ತದೆ. ಅಂದು ತಾಯಿ ಮುದ್ದಾಡುತ್ತಾ ಮನಸ್ವಿಯಾಗಿ ಹತ್ತು ಆನಂದಿಸಿದುದರ ನೆನಪು ಈಗಲೂ ಬಹು ಸ್ಪಷ್ಟವಾಗಿದೆ. ಅಂದಿನ ದಿನದ ಆನಂದವೂ ಅಳುವೂ ನನಗೆ ಪರಮ ಪವಿತ್ರದ ಸ್ಮರಣೆಗಳಾಗಿ ಉಳಿದಿವೆ. ಪುನಃ ಪುನಃ ಗಾಡಿ ಬೆಳಿಗ್ಗೆ ಬಂದು ನನ್ನನ್ನು ಆಲಿಂಗಿಸಿ ಮುದ್ದಾಡಿದ ನನ್ನ ತಾಯಿಯ ಮುದ್ದು ಮುಖವು ನನ್ನ ಸ್ಮರಣೆಯಲ್ಲಿ ಶಾಶ್ವತವಾಗಿ ನಿಂತಿದೆ. ಪೆಗಟಿಯೂ ನಾನು ಕೊನೆಗೆ ಗಾಡಿಯನ್ನು ಹತ್ತಿದೆವು. ನಾವು ಗಾಡಿ ಹತ್ತುವಾಗಲೇ ಮಿಸ್ಟರ್ ಮರ್ಸ್ಟನರು ಬಂದು ನಿಂತಿದ್ದರು. ತಾಯಿ ಬಳಿ ಇಂಥ ಅಲ್ಪ ವಿಷಯದಲ್ಲಿ ಮನಸ್ಸು ಪಲ್ಲಟವಾಗಲೆಡೆ ಕೊಡಬಾರದೆಂದು ಅವರು ನಮಗೆ ಕೇಳಿಸುವಂತೆಯೇ ತಾಯಿಗೆ ಬೋಧಿಸುತ್ತಿದ್ದರು. ಇದನ್ನು ಕೇಳಿ ಬಂಡಿಯೊಳಗೆ ಕುಳಿತಿದ್ದ ಪೆಗಟಿಗೂ ನನಗೂ ಸಿಟ್ಟು ಬಂತು. ಬಂಡಿಯು ಮುಂದುವರಿದಂತೆಯೇ ನಾನು ತಾಯಿಯಿಂದ ಹೆಚ್ಚೆಚ್ಚು ದೂರ ಹೋದಂತೆಯೇ ನನ್ನ ಜತೆಯಲ್ಲಿದ್ದ ಪೆಗಟಿಯೂ ಸಹ ನನ್ನನ್ನು ನಡುದಾರಿಯಲ್ಲಿ ಬಿಟ್ಟು ಊರಿಗೆ ಹಿಂತಿರುಗಿದರೆ ನನ್ನ ಗತಿ ಏನಾಗಬಹುದೆಂದು ಹೆದರಿದೆ. 2 ಮುಗಿಯಿತು.